ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಭೇಟಿ ನೀಡಿ. ಇನ್ಸಾನೋ ಕೆ ಕಾರಣ ಜಲವಾಯು ಪರಿವರ್ತನ್ ಯಹ ಯುನೆಸ್ಕೋ ಕಾ ಸಂದೇಶ ಹೈ. ಕೋಯ್ಲಾ, ತೇಲ್ ಔರ್ ಗ್ಯಾಸ್ ಜಲಾನಾ, ಪೇಡ್ ಕಾಟ್ನಾ ಔರ್ ಪಶುವೋ ಕೋ ಪಾಲ್ನಾ ಜೆಸೆ ಮಾನವೀಯ ಕಾಮ್ ಐಸೆ ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪನ್ನ ಕರ್ತೆ ಹೈ ಜೊ ಪೃಥ್ವಿ ಕೋ ಗರಂ ಕರ್ ದೇತೆ ಹೈ. ಔದ್ಯೋಗಿಕ ಕ್ರಾಂತಿ ಕೆ ಬಾದ್ ಸೆ ಪೃಥ್ವಿ ಕಿ ಸತಹ ಕಾ ತಾಪಮಾನ್ ಏಕ್ ಡಿಗ್ರಿ ಸೆಲ್ಸಿಯಸ್ ಸೆ ಜ್ಯಾದಾ ಬಢ್ ಚುಕಾ ಹೈ ಔರ್ ಜಮೀನ್ ಮಹಾಸಾಗರ್ ಕೆ ಮುಕಾಬಲೆ ಔರ್ ತೇಜ್ ಗರಂ ಹೋ ರಹಿ ಹೈ. ಬರ್ಫ್ ಕೆ ಪ್ರಾಚೀನ ಅಧ್ಯಯನ ಬತಾತೆ ಹೈ ಕಿ ಹವಾ ಮೇ ಕಾರ್ಬನ್ ಡೈಆಕ್ಸೈಡ್ ಕಾ ಸ್ತರ್ ಅಬ್ 8 ಲಾಖ ಸಾಲೋ ಯಾ 800,000 ಸಾಲೋ ಮೇ ಸಬ್ಸೆ ಜ್ಯಾದಾ ಹೈ. ಬರ್ಫ್ ಕಾ ಪಿಗಲ್ನಾ, ಸಮುಂದರ ಕಾ ಸ್ತರ್ ಬಢ್ನಾ ಯಹ ಬದಲಾವ್ ವಾಪಸ್ ನಹೀ ಕಿಯಾ ಜಾ ಸಕ್ತಾ. ಫಿರ್ ಭೀ ಉತ್ಸರ್ಜನ್ ಲಗಾತಾರ್ ಬಢ್ತಾ ಜಾ ರಹಾ ಹೈ. ಸಮುದ್ರೋ, ಬರ್ಫ್ ಕಿ ಪರತೋ ಔರ್ ಸಮುಂದರ್ ತಲ್ ಮೇ ಹೋನೆ ವಾಲೆ ಕೈ ಪರಿವರ್ತನ್ ಅಬ್ ಲೌಟಾಯೇ ಜಾ ನಹೀ ಸಕ್ತೆ. ಕ್ಯಾ ಆಪ್ ಜಾನ್ತೆ ಹೈ, ಪೃಥ್ವಿ ಕಾ ತಾಪಮಾನ್ ಲಗಭಗ 1.1 ಡಿಗ್ರಿ ಸೆಲ್ಸಿಯಸ್ ತಕ್ ಬಢ್ ಚುಕಾ ಹೈ, ಜಿಸ್ಸೆ ಜಮೀನ್, ಸಮುಂದರ್ ಔರ್ ವಾಯುಮಂಡಲ್ ಸಬ್ ಪರ್ ಗಹರಾ ಅಸರ್ ಪಡಾ ಹೈ. ಯಹ ಸಂದೇಶ ಯುನೆಸ್ಕೊ ಔರ್ ಆಕಾಶವಾಣಿ ಕೆ ಸಹಯೋಗ ಸೆ ಪ್ರಸ್ತುತ ಕಿಯಾ ಗಯಾ ಹೈ. ಈ ಸ್ವತಂತ್ರ ದಿನದ ರಾನ್ಫೆನ್ ನಿಂದ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳಿಂದ ಸ್ವತಂತ್ರ ಸಿಗಲಿದೆ. ಬೆಸ್ಟ್ ಆಗ್ರೋ ಲೈಫ್ ಲಿಮಿಟೆಡ್ ನ ರಾನ್ಫೆನ್, ಇದು ರೈತರ ಮೊದಲ ಆಯ್ಕೆ. ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಲು ಬಯಸಿದ್ದಲ್ಲಿ ಇಲ್ಲಿದೆ ಸುವರ್ಣಾವಕಾಶ. ಇದಕ್ಕಾಗಿ ಸಿದ್ಧವಾಗಿದೆ ಪ್ರತಿಷ್ಠಿತ KLS VDIT ಹಳ್ಯಾಳ, AICTE UGC ಮಾನ್ಯತೆ. 6 ಇಂಜಿನಿಯರಿಂಗ್ ಪದವಿ, 2 ಸ್ನಾತಕೋತ್ತರ ಪದವಿ, 7 ಸಂಶೋಧನಾ ಕೇಂದ್ರಗಳು. ನ್ಯಾಕ್ ನಿಂದ ಎ ಶ್ರೇಣಿಯ ಮಾನ್ಯತೆ. ನುರಿತ ಅನುಭವಿ ಶಿಕ್ಷಕ ವೃಂದ. 25ಕ್ಕಿಂತಲೂ ಹೆಚ್ಚು ಪೇಟೆಂಟ್ಗಳು. 30ಕ್ಕೂ ಹೆಚ್ಚು ಕೈಗಾರಿಕೆಗಳೊಂದಿಗೆ ಒಡಂಬಡಿಕೆ. ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ಧಾರವಾಡದಿಂದ ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬಸ್ ಸೌಲಭ್ಯ. ಸುಸಜ್ಜಿತ ಹಾಸ್ಟೆಲ್, ಮೆಸ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ. CET ಕೋಡ್ E135, ಕಾಮೆಟ್ K E74. ಪ್ರವೇಶಕ್ಕಾಗಿ ಸಂಪರ್ಕಿಸಿ 9448420102. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ಸಿಕ್ಕಿಬಿದ್ರು. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಭೇಟಿ ನೀಡಿ. ಈ ವರಮಹಾಲಕ್ಷ್ಮಿ ಹಬ್ಬದಂದು ಹೊಳೆಯುವ ಶುಭ ಹಾರೈಕೆಗಳನ್ನು ಮನೆಗೆ ತನ್ನಿ. August 1-17 ವಿಶೇಷ ಕೊಡುಗೆಗಳೊಂದಿಗೆ ಆಚರಿಸಿ. ಚಿನ್ನದ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ಬೆಳ್ಳಿಯ ದರದಲ್ಲಿ 10% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ₹7,000 ರಿಯಾಯಿತಿ. ಜೊತೆಗೆ ಚಿನ್ನದ ದರದಲ್ಲಿ ಫ್ಲಾಟ್ 10% ರಿಯಾಯಿತಿ ಪಡೆಯಿರಿ. ಸಾಂಪ್ರದಾಯಿಕವಾಗಿ ಹೊಳೆಯುವ ಎಲ್ಲಾ ಭೀಮಾ ಶೋರೂಮ್ಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಜಲವಾಯು ಪರಿವರ್ತನ್ ಹಮೇ ಕೈಸೆ ಪ್ರಭಾವಿತ ಕರ್ತಾ ಹೈ. ಯಹ ಏಕ್ ಸಂದೇಶ ಹೈ ಯುನೆಸ್ಕೊ ಕಿ ತರಫ್ ಸೆ. ಜಲವಾಯು ಪರಿವರ್ತನ್ ಮಾನವ ಜೀವನ್ ಕೆ ಲಿಯೆ ಏಕ್ ಖತ್ರಾ ಹೈ, ಕ್ಯೂಂಕಿ ಯಹ ತಾಜಾ ಪಾನಿ ಕಮ್ ಕರ್ತಾ ಹೈ, ಭೋಜನ್ ಕಿ ಸಪ್ಲೈ ಮೇ ರುಕಾವಟ್ ಡಾಲ್ತಾ ಹೈ ಔರ್ ವಾಯು ಕಿ ಕ್ವಾಲಿಟಿ ಕೋ ಖರಾಬ್ ಕರ್ತಾ ಹೈ. ಇಸ್ಕಾ ಅಸರ್ ಖಾಸ್ ಕರ್ ಗರೀಬ್ ಲೋಗೋ ಪರ್ ಪಡ್ತಾ ಹೈ. ಯಹ ಜಲವಾಯು ಪರಿವರ್ತನ್ ಜೈವ ವಿವಿಧತಾ ಕೋ ಭೀ ನುಕ್ಸಾನ್ ಪಹುಂಚಾತಾ ಹೈ ಔರ್ ಲೋಗೋ ಕೆ ಸ್ವಾಸ್ಥ್ಯ ಔರ್ ಖಾದ್ಯ ಸುರಕ್ಷಾ ಕೋ ಖತ್ರೆ ಮೇ ಡಾಲ್ ದೇತಾ ಹೈ. ಗರ್ಮಿ ಕಿ ಲಹರ್, ಬಾಡ್ ಔರ್ ಸುಖಾ ಜೈಸೆ ಮೌಸಮ್ ಅಬ್ ಬಾರ್ ಬಾರ್ ಹೋ ರಹೇ ಹೈ, ಜಿಸ್ಸೆ ಲೋಗೋ ಕೋ ನುಕ್ಸಾನ್ ಹೋತಾ ಹೈ ಔರ್ ಉನ್ಹೇ ಅಪ್ನೇ ಘರ್ ಛೋಡ್ನೆ ಪಡ್ತೇ ಹೈ. ಜಲವಾಯು ಪರಿವರ್ತನ್ ತಟವರ್ತಿ ಔರ್ ಬಾಡ್ ಪ್ರಭಾವಿತ ಇಲಾಕೋ ಸೆ ಪಲಾಯನ್ ಕಾ ಬಢಾವಾ ದೇ ಸಕ್ತಾ ಹೈ. ಕುಚ್ ಕ್ಷೇತ್ರೋ ಕೋ ಥೋಡೆ ಸಮಯ ಕೆ ಲಿಯೆ ಲಾಭ ಹೋ ಸಕ್ತಾ ಹೈ, ಲೇಕಿನ್ ಅಧಿಕತರ್ ಕೋ ಗಂಭೀರ್ ಚುನೌತಿಯೋ ಕಾ ಸಾಮನಾ ಕರ್ನಾ ಪಡ್ತಾ ಹೈ. ಯಹ ಏಕ್ ಚೌಕಾನೆ ವಾಲಿ ಬಾತ್ ಹೈ. ಕರೀಬ 10 ಲಾಖ ಪೌಧೆ ಔರ್ ಜಾನವರೋ ಕಿ ಪ್ರಜಾತಿಯಾ ವಿಲುಪ್ತ ಹೋನೆ ಕೆ ಕಿನಾರೆ ಪರ್ ಹೈ ಔರ್ ಕೈ ತೋ ಅಗಲೇ ಕುಚ್ ದಶಕೋ ಮೇ ಹೀ ಗಾಯಬ್ ಹೋ ಸಕ್ತಿ ಹೈ. यह संदेश यूनेस्को और आकाशवाणी के सहयोग से प्रस्तुत किया गया है। श्रोत्रु बांधवरी, जीवामृता इदु जीवामृता, ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಶೈಲ್ ಮಲ್ಲಪ್ಪ ತೇಲಿ ಅವರು ಬೆಳೆದಂಥ ಸೇಬು ಬೆಳೆಯ ಕುರಿತು ಸಂದರ್ಶನವನ್ನ ಕೇಳ್ತೀರಿ. ಸಂದರ್ಶಿಸುವವರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶ್ರೀಶೈಲ್ ಮಲ್ಲಪ್ಪ ತೇಲಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಸಿಮ್ಲಾದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನ ನಮ್ಮ ಕರ್ನಾಟಕದಲ್ಲಿ ಬೆಳೆದು ತೋರಿಸಿದ್ದಾರೆ. ನಮ್ಮ ಪ್ರಧಾನಮಂತ್ರಿಯವರು ಶ್ರೀಶೈಲ್ ಮಲ್ಲಪ್ಪ ಅವರು ಬೆಳೆದಂತಹ ಸೇಬು ಬೆಳೆಯ ಕುರಿತು ತಮ್ಮ ಮನ್ ಕಿ ಬಾತ್ನಲ್ಲಿ ಸಾಕಷ್ಟು ಹೊಗಳಿದ್ದಾರೆ. ಶ್ರೀಶೈಲ್ ಮಲ್ಲಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ರೀ. ಶ್ರೀಶೈಲ್ ಮಲ್ಲಪ್ಪ ತೇಲಿಯವರೇ, ನಮ್ಮ ಕೇಳುಗರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಲ್ಲ. ನನ್ನ ಹೆಸರು ಶ್ರೀಶೈಲ್ ಮಲ್ಲಪ್ಪ ತೇಲಿ ಅಂತ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದವರು. ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ಮೋದಿಜಿ ಅವರು ನಮ್ಮ ಬಗ್ಗೆ ಮತ್ ಸೇಬು ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕ ಅತಿ ಸಂತೋಷ ಅಂದ್ರ ಅತಿ ಸಂತೋಷ ಆಗೈತ್ರಿ. ನಾವು 7 ಜನ್ಮದ ಪುಣ್ಯ ಈ ಸಲ ಸಿಕ್ಕಂಗ ಆಗೈತ್ರಿ ನಮಗ. ಕುಳಲಿ ಗ್ರಾಮವನ್ನ ಅದು ಹಳ್ಳಿದಿಂದ ಡೆಲ್ಲಿವರೆಗೆ ಅಂದಂಗ 2000 ಕಿಲೋಮೀಟರ್. ಎಲ್ಲಿ ಡೆಲ್ಲಿ ರೀ, ಎಲ್ಲಿ ಕುಳಲಿ, ಅಲ್ಲಿ ಡೆಲ್ಲಿ ಒಳಗ ನಮ್ಮ ಬಗ್ಗೆ ಅವರು ಉಲ್ಲೇಖ ಮಾಡ್ಯಾರಂದ್ರ ಮಾತಾಡಕ ಪದಗಳನ ಇಲ್ರಿ. ಅಷ್ಟು ಖುಷಿ ಆಗೈತಿ, ಅತಿ ಸಂತೋಷದ ಕ್ಷಣ ನಮ್ ಜೀವನದಾಗ. 36 ವರ್ಷದಾಗ ಇಷ್ಟು ಖುಷಿ ಆದ ದಿನಾನ ಇಲ್ರಿ. ಅಷ್ಟ ಅತಿ ಖುಷಿ ಆಗೈತಿ. ಅವ್ರಿಗೆ ಧನ್ಯವಾದಗಳು ರೀ. ತೇಲಿಯವ್ರೆ, ತಾವು ಈ ಸೇಬನ್ನ ಬೆಳಿಬೇಕಾದ್ರೆ ಯಾರ ಪ್ರೇರಣೆ ಸಿಕ್ತು ತಮಗೆ? ಯಾಕ ಸೇಬುವನ್ನ ಬೆಳೆದ್ರಿ? ಇದು ನಮ್ಮದು ಕೂಡು ಕುಟುಂಬ, ಪೈಲ ಹಿಡಿದ ಕೃಷಿ ಕುಟುಂಬ ರೀ ನಮ್ಮದು. ನಮ್ಮ ತಂದೆ ಅಜ್ಜನ ಹಿಡಿದ ಎಲ್ಲಾರು ಕೃಷಿ ಮಾಡ್ಕೊತ ಬರ್ತಿದ್ರಿ. ಹಂಗಾಗಿ ನಮ್ದು ಸೆಕೆಂಡ್ ಪಿ ಯು ಸಿ ಆಗಾನ ನಮ್ಮ ತಂದೆಯವರು ಏನಂದ್ರು, ಅಲ್ಲಿ ಇಲ್ಲಿ ಜಾಬು ಮಾಡೋದು ಬೇಡ, ನಿನಗೆ 1 ಲಕ್ಷ ಪೇಮೆಂಟ್ ಕೊಡ್ತಾರಂದ್ರು ನಮಗೆ ಆ ಪೇಮೆಂಟ್ ಬೇಡ, ನೀವು ನಮ್ಮ ಕಣ್ಣು ಮುಂದನ ಇರ್ರಿ, ಇಲ್ಲೇ ಇಲ್ಲೇ ಊಟ ಮಾಡಿ ಇಲ್ಲೇ ತಿರುಗಾಡ್ಕೊತೀರ್ರಿ, ನೀವು ಎಷ್ಟು ಬೆಳೆಸ್ಬೇಕಾಗ್ತಿರ್ಲಿ ಅಷ್ಟು ಬೆಳೆ ತಕ್ಕೊಂಡು ನಿಮ್ಮ ಜೀವನಕ್ಕಾದ್ರೆ ಸಾಕು ಅಂತೇಳಿ, ನಮಗೆ ಜಾಬ್ ಬೇಡ ಅಂತೇಳಿ, ನಮ್ಮ ಕಣ್ಣು ಮುಂದೆ ಇರ್ರಿ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ದರಿ ನಮ್ಮನ್ನ. ನಾವು ಕೃಷಿ ಮಾಡ್ಕೊತ ಬಂದಿದೀವಿ, ನೀವು ಕೃಷಿ ಮಾಡಕ್ಕಿರಿ ಅಂತೇಳ್ರಿ. ಕೃಷಿ ಮಾಡಕ್ಕಿರಿ ಏನಂತಲೇ ಪೈಲ ಇಟ್ಟ ನಾವು ಎಲ್ಲ ಕಬ್ಬನ ಬೆಳೆಸ್ತಿದ್ದೀವಿ ರೀ. ಕೂಡು ಕುಟುಂಬ, ನಾವು 2 ಮಕ್ಕಳು ರೀ. ನಮ್ಮ ತಂದೆಯವರಿಗೆ, ನಮ್ಮ ತಂದೆ ಹೆಸರು ಮಲ್ಲಪ್ಪ, ತಾಯಿ ಹೆಸರು ಸುಮಿತ್ರ ರೀ. ದೊಡ್ಡ ಮಗ ನಾನು ರೀ ಶ್ರೀಶೈಲ್ ರೀ. ನಮ್ಮ ತಮ್ಮ ದರ್ಯಪ್ಪ ತೇಲಿ ಅಂತಾರೆ. ನಾವು 2 ಮಕ್ಕಳು ಇದೀವಿ ರೀ. ಅವರು ಕೃಷಿನ ಮಾಡ್ತಾರೆ ನಮ್ಮ ತಮ್ಮನು ರೀ. ನಾನು ಕೃಷಿನ ಮಾಡ್ತಿದ್ದೆ ರೀ. ಕೃಷಿ ಮಾಡ್ಬೇಕಾದ್ರ ಪೈಲ ಅಷ್ಟ ಕಬ್ಬ ಇತ್ರಿ. ಅಂದ್ರ ನಾವು ಮೂಲತಃ 10ನೇ ತಾಲೂಕ ಮಹೇಶ್ವಾಡಿಗೆ ಅವ್ರಿ ರೀ. ಮುಂದ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳು ತಾಲೂಕ ಕುಳಲಿ ಒಳಗ 15 ವರ್ಷ ಹಿಂದ ಒಂದ್ ಸ್ವಲ್ಪ ಜಮೀನ್ ತಗೊಂಡಿದ್ದೀವಿ ರೀ. ಅಲ್ಲಿದ ಅನುಕೂಲ ಆಗಾನ ಇಲ್ಲಿ ಜಮೀನ್ ತಗೊಂಡ, ಇಲ್ಲಿ ಮಡ್ಡಿ ಜಮೀನ್ ಇರೋದ್ರಿಂದ ಇಲ್ಲಿ ಒಟ್ಟು ಎಲ್ಲಾ ತೋಟಗಾರಿಕೆ ಬೆಳಿನ ಮಾಡ್ಕೊತ ಬಂದಿದ್ದೀವಿ ರೀ. ಅಂದ್ರ ತೋಟಗಾರಿಕೆ ಅಂದ್ರ ಪೈಲ ಎಲ್ಲ 10 ವರ್ಷ ದ್ರಾಕ್ಷಿನ ಮಾಡಿದ್ದೀವಿ ರೀ. ದ್ರಾಕ್ಷಿ ಬಗ್ಗೆ ಬಾಳ ಮಾಹಿತಿನೂ ಇತ್ರಿ. ದ್ರಾಕ್ಷಿ ಹಳಿದಾಗಿತ್ರಿ, ಈಗ ಅಷ್ಟು ಖರ್ಚು ಬಾಳ ಬರ್ತಿತ್ತು, ಹಿಂಗಾಗಿ ಅದ್ರದ ಇನ್ಕಮ್ ಕಡಿಮೆ ಆಗಿತ್ರಿ ಈಗ. ಹಂಗಾಗಿ ದ್ರಾಕ್ಷಿ ತೆಗೆದ್ ಒಂದ್ ಏನೋ ಹೊಸ ತರ ಮಾಡೋ ಅಂತೇಳಿ ನಮ್ ತಂದೆಯವ್ರು ಹೇಳಕತ್ತಿದ್ರಿ. ಅಂದ್ರ ಒಂದಿಟ್ಟು ಆ ಕಡೆ ಕಡೆ ತಿರುಗಾಡಿ ಮಾಡ್ತಿಪ್ಪ, ಶಾನೆ ಅದಿ ಒಂದಿಷ್ಟು ಮಾಡ ಅಂತೇಳಿ ಒಂದಿಟ್ಟು ಅವ್ರು ಹುರುಪು ಕೊಟ್ರಿ, ಉತ್ಸಾಹನು ಕೊಟ್ರಿ ನಮ್ ತಂದೆಯವರು. ಹಿಂಗಾಗಿ ಒಂದಿಟ್ಟು ಏನೋ ಹೊಸದ್ ಮಾಡ್ನು ಅಂತೇಳಿ ಆಪಲ್ ಮಾಡ್ಬೇಕಂತೇಳಿ ಬತ್ರಿ. ಆಪಲ್ ಅಂದ್ರ ಈಗ ನಮ್ ಸುತ್ತಮುತ್ತು ಯಾವ ಇದ್ದಿದ್ದಿಲ್ರಿ, ಏನೋ ಒಂದ್ ಹೊಸದ್ ಮಾಡ್ನೋತೆ ಮಾಡಿದ್ವಿ ರೀ. ಕಡೆ ಶಿರಡಿಗ್ ಒಂದ್ ಪ್ಲಾಟ್ ಇತ್ರಿ, ಪುನಾಕ್ ಇತ್ರಿ, ಚಿತ್ರದುರ್ಗ ಇತ್ರಿ, ಅಲ್ಲೆಲ್ಲ ಕರ್ಕೊಂಡ್ ಹೋಗಿ ತೋರ್ಸ್ಕೊಂಡ್ ಬಂದರ್ರಿ. ಏನ್ ಪ್ಲಾಟ್ ವಿಸಿಟ್ ಕೊಟ್ಟಿದ್ವಲ್ರಿ, ಅವ್ರ ಬಗ್ಗೆ ಆ ಆಪಲ್ ಬಗ್ಗೆ ಮಾಹಿತಿ ತಕ್ಕೊಳಕ್ ಆಗಿರಿ. ಅಂದ್ರೆ ಅವ್ರ ಭೂಮಿಯಾಗ ಬಂದೈತೆ ಅಂದ್ರೆ ನಮ್ಮಲ್ಲಿ ಯಾಕೆ ಬರಂಗಿಲ್ಲ, ಮತ್ತೀಗ ಅವ್ರಿಗೆ ಏನೂ ಐಡಿಯಾ ಇಲ್ಲ ಇದ್ರೊಳಗೆ ಎಷ್ಟಾಗ್ಲಿ ನಾವು ದ್ರಾಕ್ಷಾಗ ಐಡಿಯಾ ಐತೆ ನಾನು ಬರ್ದೈತೆ ಅನ್ನೋ ಉದ್ದೇಶ ಒಂದು ಬಾಳ ಇತ್ತು ರೀ. ಇದ್ರದ ಖರ್ಚು ಬಾಳ ಅನಿಸ್ಲಿಲ್ರಿ ನಮ್ಗೆ. ಆಪಲ್ದು ಆಪಲ್ದು ಸಸಿ ತಂದು ಸಸಿ ನೆಟ್ಟು ರೀ. ಅದ್ರೊಳಗ ಮಧ್ಯ ನಡು ಜಾಗ ಜಮೀನ್ದೊಳಗ ಖಾಲಿ ಜಾಗದೊಳಗ ಸಣ್ಣ ಚಿಲ್ಲರ್ ಪಿಕ್ ಮಾಡೋಣ ಅಂತೇಳಿ ಉದ್ದೇಶ ಬಾಳ ಇತ್ತು ರೀ. ಉದ್ದೇಶ ಅಂದ್ರೆ ನಡಬಾರ್ಕ ಕಲ್ಲಂಗಡಿ ತಕೋಬಹುದು ರೀ, ಕರ್ಬೂಜ್ ತಕೋಬಹುದು, ಸ್ವೀಟ್ ಕಾರ್ನ್ ತಕೋಬಹುದು, ಅರಿಶಿನ ತಕೋಬಹುದು ರೀ. ಹಿಂಗ ತಕೋ ಉದ್ದೇಶ ಇರುವುದ್ರಿಂದ ಈಗ ನಾವು ಆಪಲ್ದು ಸಸಿ ತಂದು ಸಸಿ ನೆಟ್ಟು ರೀ. ಅವು ಸಸಿ ತರಬೇಕಾದ್ರ ಸಸಿದ ಅಷ್ಟಾ ಖರ್ಚು ಅನಿಸಿತ್ರಿ. ಖರ್ಚು ನೋಡ್ಕೊಂಡು ಮುಂದೆ ನಮ್ದು 2 ವರ್ಷಕ್ಕ ಪೀಕ್ ಬರ್ತೈತೆ ಅಂದ್ರೆ ಇದೆ ಆಪಲ್ಲ 2 ವರ್ಷ ತನಕ ನಮ್ಮ ಜಮೀನು ಖಾಲಿ ಇಡುವಂಗೆ ಇದ್ದಿದ್ದಿಲ್ರಿ. ಅಂದ್ರೆ ನಾವು ಭಾಳ ಆಕ್ಟಿವ್ ಅಂದ್ರೆ ಒಟ್ಟು ಎಲ್ಲಾ ತರ ಏನೋ ಒಂದು ಹೊಸದಂತೆ ಮಾಡ್ಬೇಕನ್ನೋ ಉದ್ದೇಶ ಭಾಳ ಇತ್ರಿ. ಹಿಂಗಾಗಿ ನಡ್ಬಾರ್ಕ ಖಾಲಿ ಜಮೀನದೊಳಗ ಕಲ್ಲಂಗಡಿ ಫಸ್ಟ್ ಟೈಮ್ 300 ಟನ್ ಕಲ್ಲಂಗಡಿ ತೆಗೆದಿವ್ರಿ. ಆಮೇಲೆ ಕರ್ಬೂಜ್ ರೀ, ಸ್ವೀಟ್ ಕಾರ್ನ್, 2 ವರ್ಷ ನಮ್ ಜಮೀನ್ ಅಂತ ಖಾಲಿ ಇಟ್ಕೊಂಡಿಲ್ರಿ. ಅದ್ರದ ಏನ ಉತ್ಪನ್ನ ಬರ್ಬೇಕಾಗಿತ್ತಲ್ಲ ಅದು ಉತ್ಪನ್ನ ಬರ್ಕೋತನ ಇತ್ರಿ. ಹಿಂಗಾಗಿ ಆಪಲ್ ಸಸಿಯನ್ನ ನಟ್ಟು ಅದನ್ನ 2 ವರ್ಷ ಬೆಳೆಸೂನು ರೀ, ಏನೋ ನಮ್ ಕ್ಲೈಮೇಟ್ ಕ ನಾವು ಮಾಡೋ ಉದ್ದೇಶಕ್ಕೆ ಬತ್ತು ಅಂದ್ರೆ ಕಾಯಿನೂ ಬರ್ಲಿಲ್ಲ ಅಂದ್ರೆ ಗಿಡದಾಗ ಒಮ್ಮೆರೆ ಕಾಯಿ ಹಣ್ಣು ಮಾಡಿ ಮನಿಗೆ ತಿನ್ನು ಅಂದ್ರೆ ಹಿಮಾಚಲ ಶಿಮ್ಲಾದಾಗ ಬೆಳೆವು ಒಮ್ಮೆ ಬೆಳೆದ ತಿಂದಿವು ಅಂದ್ರೆ ಹಚ್ಚಿದಕ್ಕೆ ಬತ್ತ ಸ್ವಾರ್ಥಕ್ಕೆ ಅಂತೇಳಿ ಇಷ್ಟ ಆಸೆ ಇತ್ತು ನಮ್ಗೆ ಅದು ಪೈಲಾಕ್ರಿ. ಮುಂದೆ ಆಸೆ ಇರೋದ್ರಿಂದ ಇಲ್ಲಿ ನೋಡ್ರಿ ನಮ್ದು ಒಬ್ಬರು ಯಾರೋ ಜಮೀನ್ ನಾವು ಈಗ ಮುದೋಳದವ್ರು ಈಗ ಧಾರವಾಡದಾಗ ಬಂದು ಸಟ್ ಹಾಕಿವಿ ಅಂದ್ರೆ ಒಂದು ವಾರ ದಿನ ನಮ್ಮ ಕ್ಲೈಮೇಟ್ ಇಲ್ಲಿ ಸುತ್ತಮುತ್ತ ಜನ ಏರಿಯಾ ಯಾರು ಹೊಂದ್ಕೊಳ್ಳಂಗಿಲ್ರಿ. ಹಂಗಾಗಿ ಒಂದು 15 ದಿನ ರೀ ಟೈಮಿಂಗ್ ತೊಗೋತೀವ್ರಿ ನಾವು. ಮುಂದೆ ಏನು ಮಾಡಿದೀವಪ್ಪ ಅಂದ್ರೆ ಹಗಿ ತಂದು ಇಟ್ಟು ರೀ 3 ತಿಂಗಳದಿಂದ 6 ತಿಂಗಳ ತಕ ರೀ ಅದು ಏನೂ ಒಂದು ಸ್ವಲ್ಪ ಮೂಮೆಂಟ್ ಆಗಲಿಲ್ಲರಿ. ಹಿಂಗಾಗಿ ಸುತ್ತಮುತ್ತ ಜನ ಭಾಳ ಬೇಯಾಕತ್ತರ್ರಿ, ಇವ್ರೇನು ಮಾಡ್ಯಾರ ಇಲ್ಲಿ ಆಪಲು ಬರೋದಿಲ್ಲ ಸುಳ ಹಚ್ಚಾತಾರು ಏನೋ ಒಂದು ಮಾಡ್ರು ಅದೇನು ಮಾಡ್ತಾರತ್ತೆ ಹವಾ ಮಾಡ್ರು ಏನು ಆಪಲು ಬರಂಗಿಲ್ಲ ಅಂತೇಳ್ರಿ. ಶಿರಡಿದ ಮಣ್ಣ ನೀರ ಮಾಡಿ ಅವರು ಸಸಿ ಮಾಡಿದ್ರಿ. ಅದನ್ನ ತಂದು ನಾವು ಕುಳಲಿ ಗ್ರಾಮದಾಗ ಹಚ್ತೀವಿ ಅಂದ್ರೆ ಅದಕ್ಕೆ ಒಂದಿಷ್ಟು ಟೈಮ್ ತಗೋಕ್ ಒಂದಿಷ್ಟು ಟೈಮು ಬೇಕಾತ್ರಿ. ಒಂದು 3-4 ತಿಂಗಳ ಮೂಮೆಂಟ್ ಆಗಲಿಲ್ಲ ಬೇಯಾಕತ್ತರ್ರಿ. ಆಯ್ತು ಮುಂದೆ ನಾನು ಅದ್ರೊಳಗೆ ಆ ಫೀಲ್ಡ್ನಾಗ ಇಳಿದನ್ರಿ. ಅಂದ್ರೆ ಈ ಸಸಿಗೆ ಇವತ್ತು ನೀರು ಹಚ್ಚಿಬಿಟ್ರೆ ಏನಾಗಕ್ಕೈತೆ, ಇವತ್ತು ನೀರು ಕಡಿಮೆ ಮಾಡ್ರೆ ಏನಾಕೈತಿ, ಇವತ್ತು ಈ ಔಷಧ ಹೊಡೆದ್ರೆ ಏನಾಕೈತಿ, ಈ ಗೊಬ್ಬರ ಹಾಕಿದ್ರೆ ಏನಾಕೈತಿ, ಈ ಥರ ಎಲ್ಲ ಅದನ್ನು 2 ವರ್ಷ ಭಾಳ ಸತತ ಅಧ್ಯಯನ ಮಾಡೇನ್ರಿ. ಅದನ್ನು ಅಂದ್ರೆ ಹಗಲು ರಾತ್ರಿ ಅಷ್ಟ ಗಿಡ ಬಿಟ್ಟು ಹೊರಗೆ ಬರ್ತಿದ್ದಿಲ್ರಿ. ಅಂದ್ರೆ 2 ತಾಸು ಅಂದ್ರೆ ನೀರು ಕಡಿಮೆ ಮಾಡ್ರಿ, ನೀರು ಪೈಲ ಕಟ್ಟಿ ಹೆಚ್ಚು ಮಾಡಿದ್ದು ಅದು ಸಕ್ಸಸ್ ಆಗಲಿಲ್ಲರಿ. ನೀರು ಕಡಿಮೆ ಮಾಡಿ ಒಂದಿಟ್ಟು ವ್ಯವಸ್ಥೆ ಮಾಡೋಣ, 3-4 ತಿಂಗಳದಾಗ ಬೆಳಿಲಾರ್ದು ಮುಂದೆ 3 ತಿಂಗಳದಾಗ 1 ವರ್ಷದಟ್ಟು ಗಿಡ ಬೆಳವಣಿಗೆ ಆದ್ರಿ ಅವು. ಆಗ ಇವ್ರು ಎಲ್ಲರೂ ಏನನ್ನಾಕತ್ತರು ಇವ್ ಏನೋ ಮಾಡ್ತಂದಿದ್ದ ಮಾಡಿದ ಅಂತೇಳಿ ಆಗ ಜನಕ್ಕೆ ಒಂದಿಷ್ಟು ಏನೋ ಮಾಡ್ತಾನೆ ಆಪಲ್ದಾಗ ಅಂತೇಳಿ ಒಂದು ಸ್ವಲ್ಪ ಹುರುಪ್ ಬತ್ರಿ ಅಲ್ಲಿಗೆ. ಶ್ರೀಶೈಲ್ ಮಲ್ಲಪ್ಪ ಅವರೇ, ತಾವು ಹೇಳಿದ್ರಿ ಶಿರಡಿಯಿಂದ ಸಸಿಯನ್ನ ತಗೊಂಬಂದ್ರಿ ಅಂತ, ಎಷ್ಟು ಸಸಿ ತಗೊಂಬಂದಿದ್ರಿ? ನಾವು ಶಿರಡಿದಿಂದ 3,000 ಸಸಿಯನ್ನು ತಂದಿದ್ದೀವ್ರಿ ಸರ್. 3,000 ಸಸಿ ತಂದು ನಮ್ಮ ಭೂಮಿ ಒಳಗೆ 2,700 ಸಸಿ ಹಚ್ಚಿದ್ದೀವ್ರಿ. ಮುಂದೆ 300 ಅಲ್ಲೇ ಸೈಡ್ ಸುತ್ತಮುತ್ತ ಜನಕ್ಕೆ ಕೊಟ್ಟಿದ್ದೀವ್ರಿ. ಒಂದು 300 ಉಳಿ ಅಂತಲೇ ರೀ, ಅದು 10x10 ರೀ. ಅಂದ್ರೆ ಸಾಲಿನ ಸಾಲಿಗೂ 10 ರೀ, ಗಿಡದಿಂದ ಗಿಡಕ್ಕೆ 10. ಅಂದ್ರೆ ಹಿಂಗ್ ಹತ್ಪುಟ್ ಮಾಡಿ ಹಚ್ಚಿದ್ದೀವ್ರಿ. ಅದನ್ನ ಹಚ್ಚಿ ಅಂದ್ರೆ 1 ಫುಟ್ ತೆಗ್ಗ ತೆಗ್ದಿದ್ದೀವ್ರಿ. 1 ಫುಟ್ ಹಿಂಗ್ 1 ಫುಟ್ ತೆಗ್ಗ ತೆಗೆದು ಅದನ್ನ ಹಗಿ ಸಸಿ ನಾಟಿ ಮಾಡಿದ್ದೀವ್ರಿ. ಅದನ್ನ ಸಸಿ ನಾಟಿ ಮಾಡಿ ಅಂದ್ರೆ ಒಂದಿಟ್ಟು ಸಾವಯವದಾಗ ಮಾಡಿದ್ದೀವ್ರಿ. ಅಂದ್ರೆ ಈಗ ಹೆಂಗ್ ಅತ್ತಾರ ಅಂದ್ರೆ ರೀ, ಒಂದು ಆಪಲ್ ತಿಂದ್ರೆ ಡಾಕ್ಟರ್ನ ಅವಾಯ್ಡ್ ಮಾಡಂದಾರ್ರಿ. ಹಿಂಗಾಗಿ ಕೆಮಿಕಲ್ದಾಗಿಂದ ಬೆಳೆಸಿರ ಆಪಲ್ಗೆ ಡಿಮಾಂಡ್ ಬರಂಗಿಲ್ಲ, ಅದಕ್ಕೆ ವ್ಯಾಲ್ಯೂನು ಇಲ್ಲ ಅಂತೇಳಿ ಸಾವಯವ ಮಾಡಾಕತ್ತಿದ್ದೀವ್ರಿ ಆಪಲ್ದೆಲ್ಲಾರಿ. ಮುಂದೆ ಅದಕ್ಕಷ್ಟು ಪೈಲಕ್ಕ ತಿಪ್ಪಿ ಗೊಬ್ಬರ್ರಿ, ಬೇವಿನ ಹಿಂಡ್ರಿ, ಹುಲಗ್ಲಿ ಹಿಂಡ್ರಿ, ಒಂದ್ ಸ್ವಲ್ಪ ಸಾವಯವದ ಹುಮಿ ಕಸಿಡ್ ಕೊಟ್ಟ ಹಗಿ ಹಚ್ಕೊಂಡಿದ್ದೀವ್ರಿ. ಹಗಿ ಹಚ್ಕೊಂಡ್ 1 ವರ್ಷಕ್ಕೆ ಚಲೋ ಬಂದಿತ್ರಿ. 1 ವರ್ಷದಾಗೂ ಗಿಡದಾಗ 5 ಕೆಜಿ 10 ಕೆಜಿ ಹಿಂಗ ಕಾಯಿನೂ ಬಂದಿತ್ರಿ. ಬಾಳ ಬಾರಿ ಬಂದಿತ್ರಿ ಕಾಯಿ, ಕಲರ್ದಾಗೂ ಬಾರಿ ಐತ್ರಿ, ಟೇಸ್ಟು ಐತ್ರಿ, ಮುಂದ್ ಗಟ್ಟಿ ಐತ್ರಿ. ಅಂದ್ರೆ ನಮಗೂ 1 ವರ್ಷದನ ಅಷ್ಟ ಐಡಿಯಾ ಸಿಗ್ಲಿಲ್ರಿ ಅದಕ್ಕೆ. ಅಂದ್ರೆ ಮಾರ್ಕೆಟ್ದು ಆತ್ರಿ, ಒಂದು ಏನಾದ್ರದ್ದು ಪ್ರಾಬ್ಲಮ್ ಆತ್ರಿ, ಏನಾಯ್ತು. ಆ ವರ್ಷದಾಗ ಗುಬ್ಬಿ ಕಡಿಯಾಕತ್ತಾನ ಒಂದು ಪ್ಲಾಸ್ಟಿಕ್, ಒಬ್ಬರು ಔಷಧ ಅಂಗಡಿಯವರು ಅಂದ್ರೆ ಈಗ ಒಂದು ಹೋಗಾನ ಅವ್ರು ಒಂದು ಪ್ಲಾಸ್ಟಿಕ್ ಕೊಟ್ರಿ, ಇದನ್ನ ಹಾಕ್ರಿ ಗುಬ್ಬಿ ಕಡಿಯಂಗಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಡ್ಯಾಮೇಜ್ ಆತ್ರಿ ಕಾಯಿ. ಮುಂದೊಂದ್ ಸ್ವಲ್ಪ ಗುಬ್ಬಿನೂ ಕಡಿಯಾಕೈತ್ರಿ ಬಾಳ, ಗುಬ್ಬಿ ಕಡದ ಹಿಂಗಾಗಿ ಡ್ಯಾಮೇಜ್ ಆತ್ರಿ. ಈ ವರ್ಷ ಏನೇನು ತಪ್ಪಿದ್ದಿರ್ಲೆ ಅದನ್ನ ಪ್ರತಿಯೊಂದನ್ನ ತಿದ್ದುಕೋತ ಬಂದ್ ಈ 2ನೇ ವರ್ಷದಾಗ ಪೂರಾ ಸಕ್ಸಸ್ ಆಗಿದ್ದೀವ್ರಿ ಸೇಬು ಹಣ್ಣದೊಳಗ. ಆಯ್ತು, ಈ ವರ್ಷದಾಗ ಫಸ್ಟ್ ಚಾಟ್ನಿ ಮಾಡಿದ್ವಿ, ಫ್ಲವರ್ ಬತ್ರಿ, ಅದ್ ಫ್ಲವರ್ ಆಗಿ ಸಣ್ಣ ಅಂತ ಕಾಯಿ ಸಟ್ ಹಾಕತ್ರಿ. ಕಾಯಿ ಸಟ್ ಆಗಿ ಸೈಜ್ ಹಾಕೋತ ಕೋತ ಕೋತ ಪೂರಾ ಹಣ್ಣಿಗೆ ಬರ್ದತ್ರಿ. 150 ಗ್ರಾಮ್ ಹಿಡಿದು 250 ಗ್ರಾಮ್ ತಕ್ಕ ಕಾಯಿ ಬಂದಿದ್ದುರಿ. ಈ ಒಂದು ಸಸಿಗೆ ಎಷ್ಟು ಖರ್ಚಾಗಿತ್ತು ತಮಗೆ? ಒಂದು ಸಸಿ 150 ರೂಪಾಯಿಗೆ ಒಂದ್ ಸರಿ ಇಲ್ಲಿ ನಮ್ಗೆ ತಂದ ಕುಳಲಿಗೆ ಡಿಲಿವರಿ ಕೊಟ್ಟಿದ್ರಿ ಅವರು. ಅಂದ್ರೆ ಶಿರಡಿದಿಂದ ರೀ 150 ರೂಪಾಯಿದಾಗ ಕುಳಲಿಗೆ ತಂದು ಕೊಟ್ಟಿದ್ದಾರೆ. ಅಂದ್ರೆ 3,000 ಸಸಿ ತಾವು ತಗೊಂಬಂದಿರಿ. 3,000 ಸಸಿ ಸುಮಾರು ಒಂದು 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಸರ್. ಈಗ 1.5 ಲಕ್ಷ ರೂಪಾಯಿ ನೀವು ತಂದು ಖರ್ಚು ಮಾಡಿದಾಗ ಏನ್ ಉದ್ದೇಶ ಇತ್ತು ತಮ್ದು? ಬೆಳಿಲಿಲ್ಲ ಅಂದ್ರೆ ನಾವು ಎಂಟರ್ ಕ್ರಾಪ್ ಅಂದ್ರೆ ನಡು ಬೆಳಿ ತಕ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಅದನ್ನ ಮಾಡಿದ್ದು. ಧೈರ್ಯ ಮಾಡ್ಬೇಕಾದ ಕಾರಣನ ರೀ, ನಮ್ಮದು ಭೂಮಿ 2 ವರ್ಷ ಖಾಲಿ ಇಡುವಂಗಿಲ್ರಿ, 10x10 ಹಚ್ಚಿ ನಡಬಾರಕ್ ಮಲ್ಸಿಂಗ್ ಹಾಕೊಂಡು ಡ್ರಿಪ್ ಹಾಕೊಂಡು ಇವತ್ ನೀವು ಕಲ್ಲಂಗಡಿ ಇಂಟ್ರೆಸ್ಟ್ ಇದ್ರೆ ಕಲ್ಲಂಗಡಿ ಮಾಡಬಹುದ್ರಿ, ಮುಂದ ಅರಿಶಿನ ತಕೋತ್ನಂದ್ರ ಒಂದ್ ವರ್ಷ ಅರಿಶಿನೂ ಬರ್ದೈತ್ರಿ, ಮುಂದ ಕಾಯಿಪಲ್ಲಿ ಉಳ್ಳಾಗಡ್ಡಿ ಮಾಡ್ಕೋಬಹುದ್ರಿ, ಸೋಯಾಬೀನ್ ಹುರುಳಿನೂ ತಕೋಬಹುದ್ರಿ. ಅಂದ್ರ ಅವ್ರವ್ರ ರೈತರ ಇಂಟ್ರೆಸ್ಟ್ ಯಾವ್ದ್ರ ಬಗ್ಗೆ ಇರ್ತೈತಿ ಅದನ್ನ ಚಿಲ್ಲರ್ ಪಿಕ್ ಮಾಡ್ಕೋತ್ ಬರ್ಬಹುದ್ರಿ. ಎರಡ್ ವರ್ಷ ನಾವು ಚಿಲ್ಲರ್ ಪಿಕ್ ಮಾಡೋದ್ರಿಂದ ಯಾಪಲ್ ಬದಲ್ ನಮ್ ಭೂಮಿ ಖಾಲಿ ಐತೈತಿ ಅನ್ನುವಂಗ ಇಲ್ರಿ. ಬರ್ಲಿಲ್ಲ ಅಂದ್ರು ಏನ್ ಅಂದ್ರ ಸಮಸ್ಯೆ ಇಲ್ಲ, ಹಚ್ಚದಿವ್ ಅಂದ್ರ ಬಿಡಬಾರ್ದ ಅಂತೇಳಿ ಎಲ್ಲಾರು ಬೇದಿದ್ದನ್ನ ನಾವು ಅಚ್ಚನ ಅಂತೇಳಿ ತಿಳ್ಕೊಂಡ ಅವ್ರದ ಆಶೀರ್ವಾದ ಬೇದವ್ರ ಆಶೀರ್ವಾದ ತಗೊಂಡ ಇಷ್ಟೆಲ್ಲ ಬೆಳವಣಿಗೆ ಮಾಡೀನ್ರಿ. ಅದನ್ನ ಬೈದವರನ್ನ ಬಂಧುಗಳನ್ನ ಪಡ್ಕೊಂಡ್ರಿ, ಚಾಲೆಂಜ್ ಆಗಿ ಬೆಳೆದಿರ್ ಒಟ್ಟ. ಹಾ ರೀ, ಹಿಂಗಾಗಿ ನಮ್ದು ಭೂಮಿ ಅಲ್ಲಿ 2 ವರ್ಷ ಖಾಲಿ ಐತೆ ಅನ್ನೋಂಗಿಲ್ರಿ. ಮುಂದ ಇದಕ್ಕ ಏನ ಹಂತದಂದ್ರ ಈಗ ಕಲ್ಲ ಹೆಂಗಲ್ಲ ದ್ರಾಕ್ಷಿ ತಂತಿ ಹಾಕ್ಬೇಕು ಅನ್ನೋದು ದ್ರಾಕ್ಷಿ ಇರ್ತೈತ್ರಿ. ಇದಕ್ಕೇನ್ ಹಂತದ ಏನ್ ಪ್ರಾಬ್ಲಮ್ ಇರಂಗಿಲ್ರಿ, ಅದ್ ಹಚ್ಬೇಕು ಇದ್ ಮಾಡ್ಬೇಕು ಅಂತೇಳಿ ಹಗಿ ಹಚ್ಚಿರಿ. ಮುಂದ ಇದಕ್ಕೇನ ಹಂತದಿಂತ ಕೆಮಿಕಲ್ ಯೂಸ್ ಮಾಡಿಲ್ರಿ, ಸಾವಯವದಲ್ಲೇ ಸಾವಯವದಾಗ ಮಾಡಿದ್ವಿ. ಯಾವ್ಯಾವ ಗೊಬ್ಬರ ಹಾಕಿರ್ತಾವ? ಮೊದಲ್ರಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಆಮೇಲೆ ಒಂದ್ ಸ್ವಲ್ಪ ಕುರಿ ಗೊಬ್ಬರನು ತರಿಸಿ ಹಾಕಿದ್ವಿ, ಆಮೇಲೆ 2 ತಿಂಗಳಿಗೊಮ್ಮೆ ಜೀವಾಮೃತ ಮಾಡಿ ಹಾಕ್ತಿವ್ರಿ. ಅದಕ್ಕೆ ಜೀವಾಮೃತ ಅಂದ್ರ ಆಕಳದ ಗೋಮೂತ್ರ ರೀ, ಆಕಳದ ಸಗಣ್ರಿ, ಒಂದ್ 2 ಕೆಜಿ ಮನೆಯಾಗಿಂದ ಕಡ್ಲಿ ಹಿಟ್ಟರಿ, ಒಂದ್ 2 ಕೆಜಿ ಸಾವಯವ ಬೆಲ್ರಿ, ನಾವು ಉಪಯೋಗಿಸುವ ಭೂಮಿಯ ಮಣ್ಣ್ರಿ ಒಂದ್ 2 ಕೆಜಿ, ಒಂದ್ ವಾರ ಕಳಿ ಇಷ್ಟ ಒಂದ ಲೇವಲ್ ತಿರಿವ್ರಿ. ಅದನ್ನ ನಾವು ಅದು ಒಂದ್ 2 ಲೇಬರ್ ತಗೊಂಡ ಹಾಕ್ತಿದ್ವಿ ಅವನು. 2 ತಿಂಗಳಿಗೊಮ್ಮೆ ಕಂಪಲ್ಸರಿ ಮಾಡಿದ್ವಿ. ಮುಂದ ಏನೋ ಒಂದಿಟ್ಟ ರೋಗ ಬಂದ್ರು ರುಜಿನ್ ಬಂದ್ರು ರೀ, ಒಂದಿಟ್ ನೀಮ ಇಲ್ರಿ, ಸಾವಯವ ಪದ್ಧತಿ ಒಳಗಿನುವ ಇನ್ಸೆಕ್ಟಿಸೈಡ್ ಅಂದ್ರ ಕೀಟನಾಶಕಗಳನ್ನು ಬಳಸಿದ್ವಿ. ಮುಂದ ಟ್ರೈಕೋಡರ್ಮಾ ಸೋಡೋಮೊನೋಸ್ ಅದು ಸಾವಯವ ಕಲ್ಚರ್ ಅಲ್ಲರಿ, ಅದನ್ನು ಅಟ್ಟು ಮ್ಯಾಲ ಸ್ಪ್ರೇನು ತಗೊಂಡಿದ್ವಿ, ತೆಳಗು ಅಟ್ಟು ಬಿಟ್ಕೊಂಡ ಇಲ್ಲಿವರೆಗೆ ಗಿಡ ಕಾಯ್ಕೊತ್ ಬಂದಿದ್ವಿ ಇಲ್ಲಿ ತನಕ ರೀ. ಮುಂದ ಈಗ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ಆಗಾನ ರೀ, ಅಲ್ಲಿ ಬಹಳ ಜನ 1 ಲಕ್ಷದಿಂದ 2 ಲಕ್ಷ ಜನ ನನ್ನ ಪ್ಲಾಟ್ಗೆ ವಿಸಿಟ್ ಕೊಟ್ಟಾರ್ರಿ, ಪ್ಲಾಟ್ ಬಂದೈತ್ರಿ. ಮುಂದ ಈ ವರ್ಷದ ಉತ್ಪನ್ನದ 12 ಟನ್ ಮಾಲ್ ಬಂದಿತ್ರಿ, 1,20,000, 10,000, 1,50,000 ತನ ಮಾರ್ಕೆಟ್ ಮಾಡಿದ್ವಿ. ಮಾಡಿ ಅದರಿಂದ 15 ಲಕ್ಷ ರೂಪಾಯಿ ಆದಾಯನೂ ಬಂದಿತ್ರಿ. ಬಂದ್ ಹೋದವ್ರಿಗೆ 1 ಟನ್ ಮಾಲನ್ನು ಕೊಟ್ಟದ್ವಿ. ಅಂದ್ರೆ ಬಂದ ನೋಡ್ರಿ ಬಹಳ ದೂರಿಂದ ಜನ ಬರಾಕತ್ತರಿ, ಸೇಬು ಹಣನ ನಮ್ಮ ಏರಿಯಾದಾಗ ಬೆಳೆದಿದ್ದ ಬೆಳಿ ಅಲ್ರಿ ಅದು. ಹೌದು, ಮತ್ತೆ ನಮ್ಮ ಉತ್ತರ ಭಾರತದಲ್ಲಿ ಬೆಳಿತಕ್ಕಂತ ಬೆಳೆಯನ್ನ ತಾವು ಇಲ್ಲಿ ನಮ್ಮ ಬಯಲಸೀಮೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಕಬ್ಬನ ನಾಡಿನಲ್ಲಿ ಬೆಳೆದಿರಿ ಅಂದ್ರೆ ಎಲ್ರಿಗೂ ಅದು ಸೋಜಿಗದ. ಹೌದು ಸರ್, ಹಿಂಗಾಗಿ ಬಹಳ ದೂರಿಂದ ಜನ ಬರ್ತಿದ್ರ ನಾನು ಹರದ್ ಮಾರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರಿಗೂ 5-6 ಟನ್ ಅಂದ್ರ ಇಲ್ಲಿ ಬಂದ ಭೂಮ್ಯಾಗ ನನ್ನ ಜಮೀನದಾಗ ನಿನ್ನೆತ್ತಕ್ಕಾರೆ ಅಂದ್ರ ಭೂಮ್ಯಾಗ ಬಂದ ಯಾಪಲ್ ನೋಡಿದವ್ರು ಹಂಗ ಹೋಗಿಲ್ರಿ. ಆದ್ರೆ ಹೆಂಗ್ರಿ, 1 ತಿಂಗಳದ ಕಾಯಿ ಐತೆ ಅಂದ್ರು ಹರ್ಕೊಂಡ್ ತಿಂದ ಹೋಗ್ಯಾರಿ, ಅಷ್ಟ ಮೊಗ್ಗ ಬಿಟ್ಟೈತೆ ಅಂದ್ರು. ಆದ್ರೂ ಬಾಳ ರುಚಿ ಐತೆ ಅಂದ್ರಿ. ಅಂದ್ರ ಈಗ ಪೈಲಕ್ಕ ಸ್ವಲ್ಪ ಜನ ಏನ್ ಮಾಡಿದ್ರ ಅಂದ್ರ ಯೂಟ್ಯೂಬ್ ದಾಗ್ರಿ ಟಿವಿ ಒಳಗ ಅಲ್ಲಿ ಇಲ್ಲಿ ಜನ ಬಾಳ ಇದನ್ನ ಪ್ರಚಾರ ಮಾಡಿದ್ರಿ ಯಾಪಲ್ ಬಗ್ಗೆ. ಮುಂದ ನಂಗ ಆಕಾಶವಾಣಿ ಅವರು ಬಂದ ಇದನ್ ಮಾಡಿದ್ರಿ, ನಂದ್ ಬಗ್ಗೆ ಒಂದಿಟ್ಟು ಮಾಹಿತಿ ತಗೊಂಡು ಆಕಾಶವಾಣಿ ಒಳಗೂ ತಿಳಿಸಿದ್ರಿ. ಆಕಾಶವಾಣಿ ಅವ್ರು ಕೇಳೋದ್ರಿಂದ ನಾ ಅನ್ಕೊಂಡಿದ್ದೆ ಈ ಆಕಾಶವಾಣಿ ಅವ್ರು ಅಂದ್ರ ಈಗಿನ ಯುಗದಾಗ್ರಿ ಹೆಚ್ಚು ವ್ಯಾಟ್ಸಪ್ ಫೇಸ್ಬುಕ್ ಈ ಟಿವಿ ಅಂತ ಯುಗದೊಳಗ ಆಕಾಶವಾಣಿ ಕೇಳೋರು ಕಡಿಮೆ ಇರ್ಬೋದ್ಲಾತೆ ಒಂದ್ ಏನೋ ಒಂದ್ ಮೈಂಡ್ ಸೆಟ್ ಇತ್ತರಿ. ಆದ್ರ ಅಗದಿ ಹೆಚ್ಚಿನ ಜನ ರೀ ಆಕಾಶವಾಣಿ ಕೇಳ್ ನನ್ ಪಡಕ್ ಬಂದವ್ರದಾರ್ರಿ. ಅಂದ್ರ ಸ್ವಾಮೀಜಿ ಅವರದು ರೀ ತಮ್ಮ ನಿನ್ನ ಪ್ರೋಗ್ರಾಮ್ ಆಕಾಶವಾಣಿಯಾಗ ಕೇಳಿದ್ವು, ನಾವ್ ಇವತ್ ನಿನ್ ನೋಡಕ್ ಬಂದದ್ವು. ಅಂದ್ರ ಆಕಾಶವಾಣಿದಿಂದನು ಅಷ್ಟು ಪ್ರಚಾರ ಪಡ್ದೈತ್ರಿ ಅದು ನೋಡ್ರಿ. ತೇಲಿಯವ್ರ, ನೀವು ಒಬ್ಬ ರೈತರಾಗಿ ನಮ್ಮ ಆಕಾಶವಾಣಿಯಲ್ಲಿ ಇರ್ತಕ್ಕಂತ ಕೃಷಿ ರಂಗನ್ನ ನೀವು ಯಾವಾಗ್ಲೂ ಕೇಳ್ತಾ ಬರ್ರಿ. ಯಾಕಂದ್ರೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ರೈತರ ಕಾರ್ಯಕ್ರಮ ಇದು. ರೈತರ ಸಲಹೆ ಆಗಿರ್ಬೋದು, ಕೃಷಿ ರಂಗದಲ್ಲಿ ಸಾಧಕರನ್ನ ಕರೆಸಿ ನಮ್ಮ ಆಕಾಶವಾಣಿಯೊಳಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಒದಗಿಸ್ತಾ ಇದ್ದೀವಿ. ಅಂದ್ರ ರೀ ನನಗೊಂದ್ ಅಂದ್ರ ಈ ಫೇಸ್ಬುಕ್ ವಾಟ್ಸಪ್ ಪ್ರತಿಯೊಂದು ಬರೀ ಫೋನ್ ಆನ್ ಮಾಡ್ರಿ ಅಂದ್ರ ಅವ ಹೆಚ್ಚಿರುವ ಈಗಿನ ಕಾಲದೊಳಗು ರೀ ಆಕಾಶವಾಣಿಯ ಕೇಳೇನ ನನ್ ಕಡೆ ಹೆಚ್ಚಿನ ಜನ ಸ್ವಾಮೀಜಿ ಆತ್ರಿ, ಕಾಲೇಜ್ ಲೆಕ್ಚರರ್ ಆತ್ರಿ, ಇವ್ರ ಸರ್ ಒಳತು ಬಹಳ ಜನ ಬಂದ್ ಹೋದ್ರಿ. ಮತ್ ನಾವು ಎಲ್ಲೋ ಒಂದ್ ಮೂಲೆಯಾಗಿರೋಂತವ್ರಿ. ಇವತ್ ನಾವು ವಜ್ರನರಿ, ನಾವು ಒಪ್ಪಗೋತೀವಿ, ಹಗಲ್ ರಾತ್ರಿ ಪ್ರಯತ್ನ ಪಟ್ಟನಿ ಶ್ರಮ ಪಟ್ಟನಿ ಬೆಳೆಸೇನ್ರಿ ಆಪಲ್ಲ ಒಪ್ಪಗೊಂಡ್ರಿ. ಇದನ್ನ ಬೆಳಕಿಗೆ ತರಾಕ ಒಬ್ರು ಬೇಕಲ್ರಿ. ಅದನ್ನ ಬೆಳಕಿಗೆ ತಂದವ್ರ ಈ ಮೀಡಿಯಾದವ್ರಾತ್ರಿ, ಈ ನ್ಯೂಸ್ ದವ್ರಾತ್ರಿ, ಇವ್ರಿಗೂ ಬಾಳ ಅಂದ್ರ ಅತಿ ಧನ್ಯವಾದಗಳು ಇವ್ರಿಗೂ. ಯಾಕಂದ್ರೆ ನಾವ್ ಒಂಥರ ತಿಪ್ಪಾಗಿದ್ದು ವಜ್ರದಂಗ ಇದ್ದೀವ್ರಿ, ಅದನ್ನ ತಿಪ್ಪಾಗಿಂದ ಹೊಳಪ ಮಾಡಿ ತಂದು ಎಲ್ಲಾ ಕಡೆ ಮಾರ್ಕೆಟಿಂಗ್ ಮಾಡಿದ್ದಂದ್ರ ಮೀಡಿಯಾದವ್ರಿ. ನಮಗ ಅವರು ಒಂಥರ ದೇವ್ರಿದ್ದಂಗ ಮೀಡಿಯಾದವ್ರು ರೀ. ಅಂದ್ರ ಮೀಡಿಯಾದು ಬಾಳ ಒಳ್ಳೆಯ ಕೆಲಸ ಐತ್ರಿ. ಎಲ್ಲೋ ಒಂದು ಮೂಲ್ಯಾಗ ಕುಳಲಿ ಅಂದ್ರೆ ಇನಕತ್ತಕ ಯಾರಿಗೆ ಗೊತ್ತಿಲ್ಲದಂತ ಊರು ಒಳಗ ಇವತ್ತ ಇಡೀ ಡೆಲ್ಲಿ ಒಳಗಕ್ಕ ಇಡೀ ವಿಶ್ವದಾಗ ಇಡೀ ವರ್ಲ್ಡ್ದಾಗ ಕೇಳುವಂಗ ಮಾಡ್ಯಾರ. ಇದನ್ನ ನಾವು ಬೆಳಕಿಗೆ ಬಂದಿದ್ದ ನಿಮ್ಮಿಂದನ ರೀ. ಮೀಡಿಯಾದವ್ರಿಗೂ ಭಾಳ ಭಾಳ ಭಾಳ ಧನ್ಯವಾದ. ನಾವು ಎಷ್ಟು ಆಭಾರಿ ಆಗಿದ್ರು ಕಡಿಮೆನ. ಆಕಾಶವಾಣಿ ಆತ್ರಿ, ಇವತ್ತು ಸುದ್ದಿ ಪ್ರಸಾರ ಮಾಹಿತಿಯೊಳಗೆ ಪ್ರತಿಯೊಂದು ನ್ಯೂಸ್ ಚಾನಲ್ ಆತ್ರಿ ಎಲ್ಲರಿಗೂ ಭಾಳ ಧನ್ಯವಾದಗಳು, ಅಭಿನಂದನೆಗಳು ತಮಗೆ ಮತ್ತೊಮ್ಮೆ. ಈಗ ತಿಳಿಯವರೆ, ತಾವು ಈ ಸೇಬನ್ನ ಬೆಳೆದಿದ್ರಲ್ಲ, ಎಷ್ಟು ಎಕರೆ ಜಮೀನಲ್ಲಿ ಬೆಳೆದಿದ್ರಿ ಇದನ್ನ? 7 ಎಕರೆ ಜಮೀನ್ದೊಳಗೆ ಮಾಡಿದ್ರು ಸರ್. ಈಗ 7 ಎಕರೆ ಜಮೀನಲ್ಲಿ ತಾವು ಸೇಬನ್ನ ಬೆಳೆದನಂತೀರಿ, ಈ ನೀರಾವರಿ ವ್ಯವಸ್ಥೆಯನ್ನು ಯಾವ ತರ ಮಾಡಿದಿರಿ? ನೀರಾವರಿ ವ್ಯವಸ್ಥೆಯನ್ನ ಹನಿ ಡ್ರಿಪ್ ಮುಖಾಂತರ ಮಾಡಿದ್ರು ಸರ್. ಇದಕ್ಕೆ ನೀರು ಜಾಸ್ತಿ ಆದ್ರೂ ನಡೆಯಂಗಿಲ್ಲ ಸರ್. ಇದಕ್ಕೆ ಒಟ್ಟ ನೀರು ಒಂದು ಸ್ವಲ್ಪ ಜಾಸ್ತಿ ಆಕತಿ ಅಂದ್ರೂ ನಮ್ಮ ಕಡೆ ಯಾಪಲ್ದಾಗ ಬರಂಗಿಲ್ಲರಿ. ಅದಕ್ಕೆ ಹೇಳ್ತಿನಲ್ರಿ, ನಾನು ಅದಕ್ಕೆ ಹಗಲ್ ರಾತ್ರಿ ಪರಿಶ್ರಮ ಪಟ್ಟಿದ್ದೆ ರೀ. ಅಂದ್ರೆ ಇವತ್ತು ಮುಂಜಾನೆ 2 ತಾಸು, ಸಾಯಂಕಾಲ 2 ತಾಸು, ಯಾವತ್ತು ಗಿಡದ ಜೊತೆ ಅಡಾಪ್ಟ್ರಿ. ಅಂದ್ರೆ ಗಿಡದ ಜೊತೆ ಈಗ ಹೆಂಗಿರ್ತೈತ್ರಿ, ನಾವು ಏನ ಹೊಲಿಸ್ಕೋಬೇಕಾತ. ಈಗ ಬಹಳ ಭಕ್ತಿ ಇಟ್ಟಿವಿ ಅಂದ್ರೆ ದೇವ್ರು ಒಲಿತಾನ್ರಿ. ನಾವು ಏನೋ ಭೂಮಿ ತಾಯಿ ಮೇಲೆ ಬಹಳ ಭಕ್ತಿ ಇಟ್ಟಿದ್ವಿ ಅಂದ್ರೆ ಆ ಭೂಮಿ ತಾಯಿನೂ ಒಲಿತಾಳ್ರಿ. ಒಮ್ಮೆ ಏಕಕಾಲಕ್ಕ ಎಲ್ಲೋ ಒಂದು ಮೂಲೆ ಆಗಿದ್ದಂಥವ್ರನ್ನ ಪೂರಾ ಹಳ್ಳಿ ಆಗಿದ್ದಂಥವ್ರನ್ನ ದಿಲ್ಲಿಗೆ ಓದ್ಬಿಟ್ಟಂಗ ಆತಲ್ರಿ. ಹಿಂಗಾಗಿ ನಾವು ಏನೋ ಒಂದು ಸತ್ಯದಿಂದ ಕೆಲಸ ಮಾಡ್ರ ಪ್ರತಿಯೊಬ್ಬರು ರೈತರ್ರಿ. ಸತ್ಯದಿಂದ ನಾವು ಮಾಡೋ ಕಾಯಕನ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಮಾಡ್ರ ಯಾವುದ ಬೆಳೆ ಇದ್ರು ಒಲಿತೈತ್ರಿ. ಈಗಿನ ಕಾಲದಾಗ ನಾವು ಏನ್ ಮಾಡ್ತೀವಿ ಅಂದ್ರ ರೀ, ಇವತ್ ಮಾಡ್ಬೇಕಂದದ್ದನ್ನ ಇವತ್ತ ಮಾಡ್ಬೇಕ್ರಿ. ನಾಳೆ ಮಾಡ್ತೀವಿ ಅಂದ್ರ ಇದು ಯಾವುದು ಕಾಯಕ ಕೆಲಸ ಸಕ್ಸಸ್ ಆಗಂಗಿಲ್ರಿ. ನಮಗೊಂದು ಯಾವುದು ಒಂದು ಸಾನ್ ಗೊಂಜಾಳ ಪೀಕು ಬರಂಗಿಲ್ರಿ. ನಾವು ಒಟ್ಟು ಒಂದಿಟ್ಟು ನಿಯತ್ತಿಂದ ಶ್ರದ್ಧೆ ಭಕ್ತಿ ಇಟ್ಟು ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ಕೆಲಸನೂ ಒಲಿತೈತ್ರಿ. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಒಂದು ಸಸಿ ತಂದಾಗ ಗಿಡ ಎಷ್ಟು ಎತ್ತರ ಇತ್ತು? 1-1.5 ಫೂಟ್ ಅಷ್ಟ ಎತ್ತರ ಇದ್ರು ಸರ್. 1-1.5 ಫೂಟ್. ಈಗ ನೀವು ತಂದು ಸಸಿ ನೆಟ್ರಿ, ಆ ನಂತರದಲ್ಲಿ ಅದು ಬೆಳಿಬೇಕಾದ್ರೆ ಎಷ್ಟು ವರ್ಷ ತಗೋತು? 2 ವರ್ಷ ತಗೋತಲ್ರಿ ಸರ್. 2 ವರ್ಷ 3 ತಿಂಗಳದಾಗ್ರಿ 2 ಪೀಕ ಬಂದವ್ರಿ ಸರ್. ಅಂದ್ರೆ ಈಗ ಸಾಮಾನ್ಯವಾಗಿ ಅದೊಂದು 5-6 ಅಡಿ ಎತ್ತರ ಆಗೈತಿ ಗಿಡ. ಈಗ ಒಂದು 5-6 ಫೂಟ್ ಐತಿ ಸರ್. ಹೋದ ಸಲ ಚಾಟ್ನಿ ಮಾಡಿದಾಗ ಮ್ಯಾಲಿಂದ 1-2 ಫೂಟ್ ಕಟ್ ಮಾಡಿ ತೆಗೆದಿದ್ದೀವ್ರಿ. ಚಾಟ್ನಿ ಮಾಡ್ತೀವ್ರಿ, ಅದಕ್ಕೆ ಚಾಟ್ನಿ ಮಾಡಿ ಇಡೀ ತಪ್ಪಲ ಎಲ್ಲ ತೆಗೆಯನ ಪ್ರತಿಯೊಂದು ಗಿಡದಾಗ ಹೂ ಎದ್ದು ಬರ್ದೈತ್ರಿ. ಚಾಟ್ನಿ ಮಾಡ್ಲೇಬೇಕು, ಚಾಟ್ನಿ ಕಂಪಲ್ಸರಿ ಮಾಡ್ಲೇಬೇಕ್ರಿ. ಚಾಟ್ನಿ ಮಾಡ್ಬೇಕ್ರಿ, ಮುಂದ ಅದನ್ನ ಕೈಲೇನ ತಪ್ಪಲ ತೆಗಿಬೇಕ್ರಿ. ಪ್ರತಿಯೊಂದು ಗಿಡ ಪ್ರತಿಯೊಂದು ತಪ್ಪಲ ಎಲ್ಲ ತೆಗಿಯಬೇಕ್ರಿ. ಈಗ ಸೇಬು ತಾವು ಬೆಳೆದಿದ್ರಿ, ಆ ಹೂ ಬಿಡೋ ಸಮಯದಲ್ಲಿ ಹೂವನ್ನ ಅಂದ್ರೆ ಅದು ಉದುರಿ ಬೀಳದ ಹಾಗೆ ಕಾಪಾಡಬೇಕಾದ್ರೆ ತಾವು ಯಾವ ಮುಂಜಾಗ್ರತೆಯನ್ನು ಕೈಗೊಳ್ತೀರಿ ಸರ್? ಇದು ಎಲ್ಲಕ್ಕಿಂತ ಮುಂಚಿತವಾಗಿ ಆಪಲ್ದಾಗ ಸಕ್ಸಸ್ ಆಗ್ಬೇಕಾದ್ರೆ ಅವು ಬಂದಂತ ಹೂವನ್ನ ಉಳಿಸ್ಕೊಳ್ಳುವುದ ಒಂದು ದೊಡ್ಡ ಕೆಲಸ ರೀ. 90% ನಾವು ಆಪಲ್ದಾಗ ಸಕ್ಸಸ್ ಆಗ್ಬೇಕಾದ್ರೆ ಫ್ಲವರ್ ಉಳಿಬೇಕ್ರಿ, ಅವು ಹೂವನ್ನ ಉಳಿಸ್ಕೋಬೇಕ್ರಿ. ಹೂವು ಉಳಿಲಿಲ್ಲ ಅಂದ್ರೆ ಆಪಲ್ದಾಗ ಉಳಿಯಕ್ ಸಾಧ್ಯನೇ ಇಲ್ರಿ. ಈಗ ನನಕಿಂತ ಫಸ್ಟ್ ರೀ, ಒಬ್ರು 3 ಎಕರೆ, ಒಬ್ರು 2 ಎಕರೆ, ಒಬ್ರು 10 ಎಕರೆ, ಒಬ್ರು 1 ಎಕರೆ, ಹಿಂಗೊಂದು 7-8 ಪ್ಲಾಟ್ ಅದಾವ್ರಿ ನಮ್ಮ ಏರಿಯಾದಾಗ. ಅಂದ್ರೆ ಬೇರೆ ಬೇರೆ ರೈತರು ಸೇಬನ್ನ ಬೆಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಮಾಡಿದಾರೆ ಸರ್. ಆದ್ರ ಅವ್ರ ನನ್ನ ಪ್ಲಾಟ್ಗೆ ಬಂದ ಏನಂದ್ರಿ, ನಮಗ ತಿನ್ನಾಕ ಕಾಯಿ ಬಂದಿಲ್ರಿ, ನಿಮ್ಮಲ್ಲಿ ಹೆಂಗ್ ಇಷ್ಟು ಸೇಬು ಬಿಟ್ಟೈತ್ರಿ. ಒಟ್ಟ ಅವರಲ್ಲಿ ಇನ್ನವರೆಗೆ ತಿನ್ನಾಕ ಆಪಲ್ ಬಂದಿಲ್ರಿ. ಬಂದ್ರನ್ರಿ ಸರ್, 1-2 ಕಾಯಿರಿ ಅಗದಿ ಹಸಿರು ಕಾಯಿರಿ ಮಾರ್ಕೆಟ್ಗು ಬಂದಿಲ್ರಿ. ಅವ್ರ ಮನೆಯವ್ರಿಗೆ ತಿತ್ತಂದ್ರು ಬಂದಿಲ್ಲ ತಿಳಿಯಾರ್ರಿ. ಅವ್ರು ಬಂದ್ರೆ ಈ ಹೂ ಬಿಡುತ್ತಲ್ಲ, ಅವಾಗ ತಾವು ಯಾವ ಕ್ರಮಗಳನ್ನ ಕೈಗೊಂಡು ಇದು ಮಾಡ್ತೀರಿ ಸರ್? ಅವಾಗಿನ ಕ್ರಮಗಳಂದ್ರ ರೀ, ಆಗಿನ ಕ್ಲೈಮೇಟ್ ರೀ, ಆಗಿಂದ ವಾತಾವರಣ ಹೆಂಗ ಕೈ ಕೊಡದೈತಿ ಹೇಳಕ್ ಬರಂಗಿಲ್ರಿ. ಈಗ ಎಲ್ಲೋ ಒಂದ್ ಸೈಕ್ಲೋನ್ ಎದ್ದ ಮಳೆ ಎಫೆಕ್ಟ್ ಆದ್ರೂ ಸಮಸ್ಯೆ ಆಕೈತ್ರಿ. ಅವಾಗ ಒಂದು ಸ್ವಲ್ಪ ಕೋಲ್ಡ್ ಪ್ರೋಸೆಸ್ ಆತಂದ್ರ ಹೂ ಸಟ್ ಅಕ್ಕವ್ರಿ. ಮುಂದ ನಮ್ಮಲ್ಲಿ ನ್ಯಾಚುರಲ್ ದಾಗ ಸೈಡ್ ಗಿಡಗಳು ಇದ್ದು ಅಂದ್ರ ರೀ, ಜೇನು ಹುಳ ಬಂದು ಅಂದ್ರೂ ಆಕೈತ್ರಿ ಸಕ್ಸಸ್ ರೀ. ಮುಂದ ಕೆಲವೊಂದು 3-4 ಸ್ಪ್ರೇನು ಕೊಡ್ಬೇಕಾಕೈತ್ರಿ. ಇಷ್ಟು ಮಾಡ್ಕೊಂಡಾಗನ ಆಪಲ್ ಸಕ್ಸಸ್ ಆಕೈತ್ರಿ. ಆ ಹೂವನ್ನ ಉಳಿಸ್ಕೊಳ್ಬೇಕಾದದ್ದ ಆಪಲ್ದಾಗ ಮೇನ್ 90 90% ಕೆಲಸ ಇರುವುದು ಅದು ಒಂದರಿ. ಒಂದು ಗಿಡದಾಗ 2,000-3,000 ತನ ಹೂ ಬಿಡ್ತೈತ್ರಿ. ಅದ್ರೊಳಗ 100-200 ಕಾಯ್ಕೋದನ ಬಹಳ ಟಫ್ ಐತ್ರಿ. ಯಾಕಪ್ಪ ಅಂದ್ರ ಈ ಸೇಬು ಬೆಳಿಬೇಕಾದ್ರೆ ಮೊದಲು ಹೂ ಬಿಡ್ತದೆ. ಹೂ ಆಗಿಂದ ಅದು ಅಲ್ಲೇ ಹೂ ಸ್ವಲ್ಪ ಗಟ್ಟಿಯಾಗಿ ಅದು ಕಾಯಿ ರೂಪಕ್ಕೆ ಪಡೆದುಕೊಳ್ತದೆ. ಹಾ ಸರ್. ಇಂತಹ ಸಂದರ್ಭದಲ್ಲಿ ಈಗ ತಾವು ಹೇಳಿದ್ರೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಸಹ ಅದು ತಮಗೆ ಹೆಚ್ಚು ಇಳುವರಿಯನ್ನು ಕೊಡ್ತಾ ಐತಿ. ಈ ಎಲ್ಲಾ ಕ್ರಮಗಳ ಜೊತೆಗೆ ಈಗ ಹೂ ಬಿಟ್ಟು ಎಷ್ಟು ದಿನ ಹಣ್ಣಾಗ್ಲಿಕ್ಕೆ ಇದು ಅವಧಿಯನ್ನು ತಗೊಳ್ತದೆ? 4 ತಿಂಗಳು ಬೇಕು ಸರ್ ಇದಕ್ಕೆ ಅವಧಿಗೆರಿ. ಅಂದ್ರೆ ಫಸ್ಟ್ಕ್ ಚಾಟ್ನಿ ಮಾಡ್ಕೊಂಡ್ರಿ, ಅಷ್ಟು ತಪ್ಪಲ ತಕ್ಕೊಂಡು ಅಂದ್ರೆ ಚಾಟ್ನಿ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನೀರ್ ಕಡಿಮೆ ಮಾಡ್ಬೇಕ್ರಿ, ಗಿಡ ಒಂದ್ ಸ್ವಲ್ಪ ಬಾಡಿದಂಗ ಆಗ್ಬೇಕ್ರಿ, ಸ್ಟ್ರೆಸ್ ಆಗ್ಬೇಕ್ರಿ. ಹಿಂಗ್ ಮಾಡ್ಕೊಂಡು ಒಂದ್ ಸ್ವಲ್ಪ ಎಲಿ ತಕ್ಕೊಂಡು ವಾಯ್ತು ಒಂದ್ ಸ್ವಲ್ಪ ನೀರ್ ಕೊಟ್ಕೋಬೇಕ್ರಿ. ಆಗು ಮೊದಲು ಒಂದ್ 15 ದಿನ ಮೊದಲು ತಿಪ್ಪಿ ಗೊಬ್ಬರ ಕೊಟ್ಕೋಬೇಕ್ರಿ, ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಮಾಡ್ಕೋಬೇಕ್ರಿ. ಹಂಗ ಒಂದ್ ಸ್ವಲ್ಪ ಸಾವಯವದನು ಒಂದ್ ಸ್ವಲ್ಪ ಔಷಧ ಬರ್ತಾವ್ರಿ, ಅವನು ಒಂದ್ ಸ್ವಲ್ಪ ಬಿಟ್ಕೊಂಡ್ರಿ, ಮುಂದ್ ಮ್ಯಾಲ ಒಟ್ಟು ಸ್ಪ್ರೇ ಮಾಡ್ಕೊಂಡ ಅಲ್ಲಿಗೆ ಸ್ಟಾರ್ಟ್ ಆತ್ಪ ಅಂದ್ರೆ 4 ತಿಂಗಳದಾಗ ನಮಗ್ ಕಾಯಿ ಬರ್ದೈತ್ರಿ. ಅಂದ್ರೆ ಯಾವ ತಿಂಗಳದಿಂದ ಯಾವ ತಿಂಗಳವರೆಗೆ ಫಸಲ್ ಬರುತ್ತಿದ್ದು? ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹವಾಮಾನ ಒಳಗ್ರಿ ನವೆಂಬರ್ ಟು ಡಿಸೆಂಬರ್ ದಾಗ ಜಾಸ್ತಿ ಕೋಲ್ಡ್ ಇರ್ತೈತ್ರಿ. ಆ ಟೈಮ್ದಾಗ ಒಂದ್ ಸ್ವಲ್ಪ ಚಾಟ್ನಿ ಮಾಡ್ಕೊಂಡು ಆ ಟೈಮ್ದಾಗ ಸ್ವಲ್ಪ ಹೂವು ಉಳಿಸ್ಕೋಕ್ ಪ್ರಯತ್ನ ಪಟ್ರೆ ಒಂದ್ ಸ್ವಲ್ಪ ಸಕ್ಸಸ್ ಆಕತ್ರಿ. ಅಂದ್ರೆ ಎಷ್ಟು ಇಬ್ಬನಿ ಬೀಳ್ತದೆ ಅಷ್ಟು ಒಳ್ಳೇದಂತ. ಒಳ್ಳೇದು ಒಳ್ಳೇದು ಸರ್. ಈಗ ಹಿಮಾಚಲ ಆಗ್ಲಿ ಕಾಶ್ಮೀರ ಅಲ್ಲಿ ಅವರಲ್ಲಿ ಎಲ್ಲ ಬರ ಬಿದ್ದದನ್ನ ಉಳಿಸ್ಕೊಂಡ್ ಬರ್ತಾರ್ರಿ, ಅಂದ್ರೂ ಅವರು ಔಷಧ ಸ್ಪ್ರೇ ಮಾಡತಾರ್ರಿ, ಅವರು ಅಷ್ಟು ಮಾಡ್ತಾರ್ರಿ. ಆದ್ರೂ ನಾವು ಒಂದ್ ಸ್ವಲ್ಪ ಅಂದ್ರೆ ಒಟ್ಟು ಸಾವಯವದಾಗ ಮಾಡ್ರೆ ಚಲೋ ಅನಿಸೈತ್ರಿ ನಂಗೆ ಈಗಾಗ್ಲಿ. ಅಂದ್ರೆ ನಮ್ಕ ಮೊದಲು ಮಾಡಿದವರು ಎಲ್ಲ ಅಷ್ಟು ಸಕ್ಸಸ್ ಆಗಿಲ್ರಿ, ಒಂದ್ ಸ್ವಲ್ಪ ಸಾವಯವದಾಗ ಮಾಡಂತಲೇ ನನಗೆ ಒಳ್ಳೇದು ಅನಿಸೈತಿ. ಅಂದ್ರೆ ಒಂದು ಗಿಡದಲ್ಲಿ ಎಷ್ಟು ಹಣ್ಣು ಬಿಡ್ತಾವ ಈ ಆಪಲ್? ಒಂದ್ ಗಿಡದಾಗ 100-200 ತನ ಕಾಯಿತ್ ಸರ್. ಒಂದ್ ಗಿಡದಾಗ 50-60 ಇತ್ರಿ, 30-40, 20-30. ಅಂದ್ರೆ ಒಂದೊಂದ್ ಗಿಡ ಒಂದಿಟ್ಟು ಡೆವಲಪ್ ಕಡಿಮೆ ಇದ್ದು ಅಂದ್ರೆ ಹಂಗ್ರಿ, ಹೆಚ್ಚಿದ್ದು ಅಂದ್ರೆ ಹಂಗ್ರಿ. ಒಂದ್ ಗಿಡದಾಗ ಮಿನಿಮಮ್ ಒಂದ್ 50 ಕಾಯಿ ಸಿಕ್ಕರನು ರೀ, ಒಂದ್ 10 ಕೆಜಿ ತನ ಅನ್ಕ ಆಕೈತ್ರಿ ಪ್ರಾಫಿಟ್ ರೀ. 10 ಕೆಜಿ ಆದ್ರೂ 100 ರೂಪಾಯಿ ವ್ಯಾಲ್ಯೂ ಮಾಡಿರೋನು ಗಿಡಕ್ಕೆ 1,000 ರೂಪಾಯಿ ತನ ಕುಂಡ್ರದೈತ್ರಿ. 400 ಗಿಡ ಅಂದ್ರೂ 4 ಲಕ್ಷ ರೂಪಾಯಿ ಆಕೈತಿ. ತಾವ್ ಎಷ್ಟು ಖರ್ಚು ಮಾಡಿರ್ತೀರಿ ಅಷ್ಟು ಬಂದ ಬರುತ್ತಾ, ಲಾಸ್ ಏನಿಲ್ಲ? ಅಗದಿ ಮಿನಿಮಮ್. ಈಗ ಅವ್ರು 20 ಕೆಜಿ ಬೆಳೆಸಲಿ 200 ರೂಪಾಯಿ ಮಾರ್ಲಿ, ಅದು ಎರಡನೇ ಅದ್ರಿ. ಆದ್ರೆ ಇಷ್ಟು ಮಾತ್ರ ಐತ್ರಿ ಅನುಕೂಲ ರೀ. ತೇಲಿಯವ್ರೆ, ತಾವು ಶಿರಡಿಯಿಂದ ಸೇಬು ಸಸಿಗಳನ್ನ ತಂದಿದ್ದೀರಿ. ಹಾ ಸರ್. ಯಾವ ತಳಿಯ ಸಸಿಗಳನ್ನ ತಂದಿದ್ದೀರಿ, ಅವುಗಳ ಹೆಸರು ಹೇಳ್ತೀರನ? ಹಾ ಸರ್. ಈಗ ನಾವು ಶಿರಡಿದಿಂದ ತಂದಿವ್ರಿ ಸರ್. ಸೇಬು ಒಳಗ 6,000 ವೆರೈಟಿ ಇದಾವ್ರ ಸರ್. ಆದ್ರೆ ನಮ್ಮ ಬಿಸಿಲ್ ನಾಡಿನ್ಯಾಗ 40 ಡಿಗ್ರಿ ಟೆಂಪರೇಚರ್ ಒಳಗ್ರಿ ಇಲ್ಲಿ ಕರ್ನಾಟಕದಾಗ ಬರುವ ಅಂದ್ರೆ 3 ವೆರೈಟಿ ರೀ. ಒಂದು ಅಣ್ಣಾ ರೀ, ಒಂದು ಹರ್ಮನ್ 99 ರೀ, ಒಂದು ಗೋಲ್ಡನ್ ಡೋರ್ಸೆಟ್ ರೀ. 3 ವೆರೈಟಿ 40-42 ಡಿಗ್ರಿ ಟೆಂಪರೇಚರ್ ತಕ್ಕನು ತಡ್ಕೊಂಡ್ರಿ 3 ವೆರೈಟಿ ನಮ್ಮ ಬಿಸಿಲ್ ನಾಡಿನ್ಯಾಗ ಬರ್ತಾವ್ರಿ. ಈ ಅಣ್ಣಾ ಸೇಬ್ ಅಂದ್ರಿ, ಹರ್ಮನ್ 99 ಅಂದ್ರಿ, ಗೋಲ್ಡನ್ ಡಾರ್ಸೆಟ್, ಈ ತಳಿಗಳನ್ನ ಹೇಳಿದ್ರಿ ತಾವು. ಇವ ಇಲ್ಲಿ ಕರ್ನಾಟಕದಾಗ ಬೆಳಿಬೇಕಂತ ಯಾರು ಹೇಳಿದ್ರು? ಈಗ ಪೈಲಟ್ ಪುನಾರಿ ಶಿರಡಿರಿ ಮುಂದೆ ಚಿತ್ರದುರ್ಗ ಹೋಗಿದ್ವಲ್ರಿ, ಅಲ್ಲಿ ಅವರು ಪೈಲ ಹರ್ಮನ್ 99 ಒಂದ್ ಹಚ್ಚಿದ್ರಿ, ಅವ್ರಿಗೆ ಅಣ್ಣ ಸಿಕ್ಕಿದ್ದಿಲ್ಲ ತ್ರಿಯಾಗ. ಹಂಗಾಗಿ ಅಣ್ಣನು ಇದಕ್ಕನು ಚಲೋ ಬರ್ತೈತಿ ಅಂದ್ರಿ, ಅದಕ್ಕೆ ಅಣ್ಣ ಒಂದ್ರಿ ಹರ್ಮನ್ 99 ಗೋಲ್ಡನ್ ಡೋರ್ಸೆಟ್ ರೀ. 3 ಇವನು ವೆರೈಟಿ ಮಾಡ್ಕೊಂಡಿದ್ರಿ. ಈಗ ತಮ್ಮ ಹೊಲದಲ್ಲಿ 7 ಎಕರೆ ಹೊಲದಲ್ಲಿ 3 ತಳಿಗಳನ್ನ ಹಾಕಿರೇನ? ಹಾ, 3 ತಳಿದವ್ರ ಸರ್. 3 ತಳಿಯ ಹಣ್ಣು ಬಿಟ್ಟವು. ದಾವ್ರ ಸರ್, ದಾವ್ ಸರ್. ಅಂದ್ರೆ ಈ ತಳಿಗಳನ್ನು ತಂದಿರಲ್ಲ, ಯಾವ್ದು ಫೇಲ್ ಆಗಿಲ್ಲ? ಇಲ್ಲ ಸರ್. ಪೈಲಕ್ ಒಂದ್ ತುಸು ಹೊಂಟಿದ್ರಿ, ಅದಕ್ಕೊಂದಿಟ್ಟು ವ್ಯವಸ್ಥೆ ಮಾಡ್ಕೊಂಡ್ ಬರಾನ ಈಗ ಕಡಿಮೆ ಆಗ್ಯಾವ್ರಿ. ಆದ್ರೂ ಒಂದ್ ತುಸು ಹೋಗ್ಯಾವ್ರಿ, ಅಲ್ಲೊಂದಿಲ್ಲಿ ಒಂದು ಹೋಗುವರಿ ಅವು, ಏನ್ ಮಾಡ್ರು ತಡಿಯಂಗಿಲ್ರಿ. ಆದ್ರೂ ಬಾಗಲಕೋಟೆ ವಿಶ್ವವಿದ್ಯಾಲಯದವರು ಬಂದಿರಿ ಸೈಂಟಿಸ್ಟ್ ಕೊಡ್ರಿ, ಅವರು 2 ವರ್ಷದಾಗ ಗಿಡಗಳು ಎಲ್ಲಾರ ಕಡೆ ಬಾಳ ಹೋಗ್ಯಾವ, ಆದ್ರೆ ನಿಮ್ ಪ್ಲಾಟ್ನಾಗ ಚಲೋ ಅದಾವು, ಆದ್ರೆ ಚಲೋ ಮೇಂಟೈನ್ ಮಾಡಿರಿ ಅಂತೇಳಿ ಬಂದ್ ಹೇಳಿ ಹೋದ್ರ ಸರ್. ಅವ್ರು ಸೇಬ್ ಬೆಳೆದಿರಲ್ಲ, ಎಷ್ಟು ಗಾತ್ರ ಅದು ಒಂದೊಂದ್ ಸೇಬು? 150 ಗ್ರಾಮ್ ಹಿಡಿದು 250 ಗ್ರಾಮ್ ತನ ಇದ್ದು ಸರ್. ಪೂರ್ತಿ 7 ಎಕರೆದಲ್ಲಿ ಕಲರ್ಫುಲ್ ಆಗೈತಿ ನಮ್ಮ ಹೊಲ. ಫುಲ್ ಕಲರ್ ಸರ್, ಪೇಂಟ್ ಮಾಡ್ಯಾರ ಅನ್ಬೇಕು, ಪೂರಾ ರೆಡ್ ಕಲರ್ ಬಂದಿದ್ದು ಸರ್. ಬಹಳ ಸಂತೋಷ. ಮಾರುಕಟ್ಟೆ ಹೇಗಿದೆ ಇದಕ್ಕೆ? ಮಾರುಕಟ್ಟೆ ಒಳ್ಳೇದೈತಿ ಸರ್. ನಮ್ ಕಡೆ ಸೇಬು ಇದು ಟೇಸ್ಟ್ ಐತ್ರಿ, ಗಟ್ಟಿ ಐತ್ರಿ, ಮುಂದೆ ಸಾವಯವದಾಗ ಮಾಡಿದೀವ ನಾನಾರಿ, ಮಾರ್ಕೆಟ್ ಐತಿ ಸರ್. ಹಿಂಗಾಗ್ರಿ ಇದ್ರದ ಮಾರ್ಕೆಟ್ ಫಸ್ಟ್ ಹೊಂಟಿದ್ವಿ, ಆಗ 100-120 ತನ ಅಷ್ಟ ವ್ಯಾಪಾರಸ್ಥರು ಒಯ್ತನಂದ್ರಿ. ಮುಂದ ಲೋಕಲ್ ಶಾಂತಿ ಶಾಂತಿ ಮಾರಿ ಬಂದಿದ್ರಿ, ಅಲ್ಲೂ ಸೇಲ್ ಆತ್ರಿ. 100 ಹಿಡ್ಕೊಂಡು 150 ತಕರಿ, ಒಟ್ಟು ಹೆಚ್ಚು 100-120 ರೂಪಾಯಿ ತನರಿ. ನೀವು ಹೋಗಿ ಸ್ವತಃ ಮಾರ್ತೀರಿ? ಹಾ, ಸ್ವತಃ ಮಾರಿ ಬಂದದಿವ್ರಿ. ಮುಂದ ವ್ಯಾಪಾರಸ್ಥರು ಇದನ್ನ ನಿಮ್ದ ಹೊರಗೆ ಯಾರಿಗೂ ಕೊಡ್ಬೇಡ್ರಿ, 20 ಟನ್ ಆದ್ರೂ ತಗೊಂಬರಿ, ಒಂದ ದಿನಕ್ಕೆ 120 ರಂಗ್ ನಮ್ಗೆ ತಂದು ಕೊಡ್ರಿ ಅಂತ ಹೇಳ್ತಾರೆ ಸರ್. ಈಗ 7 ಎಕರೆಯಲ್ಲಿ ಎಷ್ಟು ಟನ್ ಬೆಳೆದಿರಿ ತಾವು? ನಾವು 12 ಟನ್ ಮಾರ್ಕೆಟ್ ಮಾಡಿದ್ರು ಸರ್. ಅಂದ್ರೆ ಹೊರಗೆ ಕೊಟ್ಟಿದ್ದ ಹಣ್ಣೆ ಹಟ್ಟನ್ರಿ. ಇಲ್ಲಿ ಪಡೆದಾಗ ಪ್ರತಿಯೊಬ್ರು ಬಂದು ಒಂದ್ ಎರಡೆರಡು ಹಣ್ಣು ತಿಂದು ಹೋಗೋತ್ನಾಗ ಒಂದ್ ಕೆಜಿ ಎರಡು ಕೆಜಿ ಕೊಟ್ಟಿದ್ದು ಒಂದ್ ಐದಾರು ಟನ್ ಮಾಲು ಆಗುವಷ್ಟು ಇಲ್ಲೇ ಎಲ್ಲರಿಗೂ ತಿನ್ನಾಕ ಬಿಟ್ಟಿನ್ ಶಾಂಪಲ್ಗೆ ಬಿಟ್ಟಂಗೆ ಶಾಂಪಲ್ ಬಿಟ್ಟಿದ್ದು ರೀ. ಮುಂದ ಒಂದ್ ಮೂರ್ನಿಂದ ನಾಲ್ಕು ಟನ್ ಗುಬ್ಬಿನು ಡ್ಯಾಮೇಜ್ ಮಾಡಿದ್ರು. ಗುಬ್ಬಿ ಕುಯ್ಕಂದ್ರೆ ಅವ್ ಕುಯ್ಕಿದ್ ಅಂದ್ರೆ ಡ್ಯಾಮೇಜ್ ಆಕೈತ್ರಿ. ಹಂಗಾಗಿ ಒಂದ್ ಮೂರ್ನಾಲ್ಕು ಟನ್ ಇಲ್ಲೇ ಪಡೆದಾಗಿತ್ರಿ. ಒಂದ್ ಹನ್ನೆರಡು ಟನ್ ಮಾರ್ಕೆಟ್ ಮಾಡಿದ್ರಿ. ಈಗ ಡ್ಯಾಮೇಜ್ ಆಗಿರ್ತಾವಲ್ಲ ಹಣ್ಣು, ಅವನ್ ಏನ್ ಮಾಡ್ತಾರೆ? ಅವನ ಈ ಸದ್ಯಕ್ಕೆ ನಾವು ಏನು ಮಾಡಿಲ್ಲ ಸರ. ಆದ್ರ ಒಬ್ರು ಮಿಲಿಟರಿ ಅವ್ರು ಬಂದಿರ್ರಿ, 20 ವರ್ಷ ಜಮ್ಮು ಕಾಶ್ಮೀರದಾಗ ಸರ್ವಿಸ್ ಹತ್ರಿ ಅವ್ರಿಗೆ. ಅಂದ್ರ ಆ ಭಾಗದಾಗ ಬರಪ್ಪ ಬೀಳಿಲ್ಲ ಅಂದ್ರ ಆ ಭಾಗದಾಗ ರೈತರಿಗೆ ಈ ಸಲ ನಮಗ ಇಳುವರಿ ಬರಂಗಿಲ್ಲ, ಇಲ್ಲಿ ನಿಮ್ಮದ್ ಹೆಂಗ್ ಬರ್ದೈತಿ ಅಂತ ಹೇಳಿ ಅವ್ರು ಓಡಿ ಬಂದಿದ್ರಿ ನಂತೆ ನೋಡಾಕ. ಅವ್ರು ಬಂದಾಗ ಪಡತುಂಬ ಕಾಯುತ್ರಿ, ಗಿಡನೂ ಇತ್ತರಿ, ಕಾಯುದು ಭಾರಿ ಐತಿ ಅಂತ ಹೇಳಿ ಹೋದ್ರಿ. ಅವ್ರು ಮಗ್ದಿ ಮಸ್ತ್ ಅದಾವ, ಅಲ್ಲಿ ಕಿತ ಟೇಸ್ಟ್ ಐತಿ, ಅಲ್ಲಿ ಕಿತ ಕಲರ್ ಐತಿ, ಅಲ್ಲಿ ಕಿತ ಗಿಡ ಚಲೋ ಅದಾವ ಅಂತ ಹೇಳಿರಿ. ಮುಂದ ಅವ್ರು ಅಂದ್ರ ಈ ಡ್ಯಾಮೇಜ್ ಆದ ಕಾಯಿಯನ್ನ ನೀವು ಅದನ್ನ ಆಪಲ್ ವೈನ್ ಮಾಡ್ರಿ, ಅದಕ್ಕೂ ಡಿಮಾಂಡ್ ಐತಿ ಅಂತ ಹೇಳಿ ಹೋಗ್ಯಾರ ಸರ್. ಆಪಲ್ ವೈನ್ ಮಾಡ್ರಿ, ಅಗದಿ ಮಸ್ತ್ ಐತ್ರಿ ಅದು ಅಂತ ಹೇಳ್ಯಾರ. ಅಂದ್ರ ಇದ್ರದೊಳಗ ವೇಸ್ಟ್ ಆಗೋ ಪದಾರ್ಥ ಯಾವುದೂ ಇಲ್ರಿ ಸದ್ದತ್ತಕ್ಕ. ಅಗದಿ ಮಸ್ತ್ ಐತ್ರಿ, ಮಾರ್ಕೆಟ್ಗೂ ಚಲೋ ಐತ್ರಿ. ಸೇಬು ಜ್ಯೂಸ್ ಮಾಡ್ಬೋದು, ಸೇಬು ಜ್ಯೂಸ್ ಮಾಡ್ಬೋದ್ರಿ. ಇದ ಡ್ಯಾಮೇಜ್ ಆದ್ರೆ ವೈನು ಒಂದ್ ರೆಡಿ ಮಾಡ್ರಿ ಅಂತ ಹೇಳ್ಯಾರ್ರಿ. ಇದ ಫಸ್ಟ್ ಟೈಮ್ ನಾವು ಕಾಲ್ ಇಟ್ಟಿದ್ರಿ, ಇನ್ನು ಒಂದೊಂದ್ ಹೊಸ ಸ್ಟೆಪ್ ಮಾಡ್ಕೋತ ಹೋಗ್ಬೇಕಂತ ಹೇಳಿ ಇನ್ನ ಮಾಡ್ಬೇಕು. ತಾವು ಶಿರಡಿಯಿಂದ ಸೇಬಿನ ಸಸಿಯನ್ನ ತಂದು ಚಾಲೆಂಜ್ ಆಗಿ ತಗೊಂಡು ತಮ್ಮ ಭೂಮಿಯಲ್ಲಿ ಈ ಸೇಬನ್ನ ಬೆಳೆದು ಎಲ್ರಿಗೂ ಬೆರಗಾಗುವಂತೆ ತಾವು ಸಾಧನೆಯನ್ನು ಮಾಡಿ ತೋರಿಸಿದ್ದೀರಿ. ಶ್ರೀಶೈಲ್ ಮಲ್ಲಪ್ಪ ತೇಲಿಯವರೇ, ಈಗ ತಾವು ಸೇಬನ್ನ 7 ಎಕರೆಯಲ್ಲಿ ಬೆಳೆದಿದ್ರಿ, ಮಾರುಕಟ್ಟೆನೂ ಚಲೋ ಐತಂದ್ರಿ, ಈಗ ಇಷ್ಟೆಲ್ಲ ಮಾಡ್ಬೇಕಾದ್ರ ಇದರ ನಿರ್ವಹಣೆ ಹೇಗೆ ಮಾಡ್ತೀರಿ? ಅಂದ್ರೆ ಎಷ್ಟು ಜನ ತಮ್ಮಲ್ಲಿ ಕೆಲಸವನ್ನ ಮಾಡ್ತಾ ಇದಾರ? ಆಳುಗಳಂತ ಯಾರು ಇಲ್ಲ ಸರ್, ಎಲ್ಲ ನಾನ ಮಾಡ್ತೇನ್ರಿ. ಆದ್ರೆ ಕೆಲವೊಂದಿಷ್ಟು ಕಳೆ ಕೀಳ್ಬೇಕಾದ್ರ ರೀ, ಆಗೊಂದ್ ಸ್ವಲ್ಪ ಲೇಬರ್ ತರಿಸ್ತೀವ್ರಿ. ಮುಂದೆ ಇದ್ರ ಚಾಟ್ನಿ ಟೈಮ್ದಾಗ ಚಾಟ್ನಿ ಮಾಡಿ ಅಷ್ಟು ಗಿಡ ತಪ್ಪಲ ತೆಗಿಬೇಕಾದ್ರೆ ಆಗೊಂದ್ ಸ್ವಲ್ಪ ಲೇಬರ್ ಖರ್ಚ್ ಆಕೈತ್ರಿ. ಅದಾದಂದ್ರೆ ಮುಂದ ಲೇಬರ್ದ ಏನು ಅವಶ್ಯಕತೆ ಇಲ್ರಿ, ಆದ್ರೆ ನಮ್ದು ಒಬ್ರದ ಕೆಲಸ ಇರ್ತೈತ್ರಿ ಅದ್ರೊಳಗೆ. ಶ್ರೀಶೈಲಪ್ಪ ಮಲ್ಲಪ್ಪತ್ತೇಲಿಯವರೇ, ನಮ್ಮ ರೈತ ಬಾಂಧವರಿಗೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ? ನಾ ರೈತರಿಗೆ ಹೇಳುವಷ್ಟು ದೊಡ್ಡವನಲ್ರಿ, ಆದ್ರ ನಾನು ಒಂದೆರಡು ಅನುಭವದ ನುಡಿ ಹೇಳ್ತೇನ್ರಿ. ಈಗಿನ ವಾತಾವರಣದಾಗ್ರಿ, ಈಗಿನ ಪರಿಸ್ಥಿತಿ ಒಳಗ್ರಿ, ನಾವು ಏನು ಮಾಡಲ್ದ ಬರ್ತೈತಿ ಅಂದ್ರ ಗೊಂಜಾಳ ಬರುದಿಲ್ರಿ, ಒಂದು ಸಾಧಾರಣ ಗೊಂಜಾಳ ಪೀಕ್ ಬರುದಿಲ್ರಿ ಕೃಷಿ ಅಂದ್ರ ರೀ. ಮುಂದ ನಾವು ಶ್ರಮ ಪಟ್ಟು ಅಂದ್ರ ಯಾಪಲು ಬರ್ದೈತಿ ಅನ್ನೋದಕ್ಕೆ ನಾನು ಉದಾಹರಣೆ ರೀ. ಹಾಗಾಗಿರಿ ಈಗ ನಮ್ಮ ರೈತರ ಇವತ್ತ ಮಾಡ್ಬೇಕಂದಿದ್ದು ಇವತ್ತನ ಮಾಡ್ಬೇಕು. ಇವತ್ತು ಮಾಡ್ತನಂದದ್ದು ನಾಳೆ ಮಾಡ್ತನು, ನಾಡ್ದು ಮಾಡ್ತನು. ಮುಂದ ಈಗ ನಮ್ಮ ರೈತರು ಒಬ್ಬೊಬ್ರು ಏನ್ ಮಾಡ್ತಾರ್ರಿ, ಒಟ್ಟು ಗಾವಂಗಿ ನೀರು ಬಿಡೋದು, ಕಲ್ಲು ಉಗಿಯೋದು ಅಲ್ಲಿ ದಂಡಿಗೆ ನಿತ್ತ, ದಂಡಿಗೆ ನಿಂತ ಕಲ್ಲು ಡುಮ್ ಅತ್ತಂದ್ರೆ ಏ ನೀರು ದಂಡಿಗೆ ಬಂದೈತೆ ಅನ್ನೋದು ಹೋಗುದು, ಮತ್ತೆ ಬದಲಾಸುದು. ಅಂದ್ರೆ ಈಗ ಒಟ್ಟು ನಮ್ಮ ರೈತರದ್ದು ಒಬ್ಬೊಬ್ರದ ಅನಿರ್ದಿಷ್ಟ ಪದ್ಧತಿ ಐತ್ರಿ ಈಗ. ಅಂದ್ರೆ ಅದಕ್ಕೆ ಬೇಕಾದಾಗ ನೀರು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕ್ರಿ. ಆರೈಕೆ ನಾವು ಬೆಳೆಯನ್ನ ಮಾಡಿದೀವಿ ಅಂದ್ರೆ ರೀ 100ಕ್ಕೆ 100 ಸಕ್ಸಸ್ ಆಕತಿ. ಇದು ಯಾಪಲ್ ಬಿಡ್ರಿ, ಮತ್ತೆ ಏನೋ ಮಾಡ್ರು ನಮ್ಮ ಏರಿಯಾದಾಗ ಬರ್ತೈತಿ. ಆದ್ರೆ ಅದ್ರ ಜೋಡಿ ನಾವು ಹೊಂದಾಣಿಕೆ ಆಗ್ಬೇಕ್ರಿ. ಅದ್ರ ಜೋಡಿ ನಾವು ಎಷ್ಟು ಆತ್ಮೀಯತೆ ಇರ್ತೀವಲ್ರಿ, ಅದು ನಮ್ ಜೋಡಿ ಅಷ್ಟು ಆತ್ಮೀಯತೆಯಿಂದ ಇರ್ತೈತ್ರಿ. ಅದರ ಜೋಡಿ ಆತ್ಮೀಯತೆ ಆದ್ರಿ ಬೆಳಿನೂ ನಿಮ್ ಜೋಡಿ ಮಾತಾಡ್ತೈತಿ. ಹಂಗಾಗಿರಿ ನಾವು ಯಾವ್ದ ಕೆಲಸ ಮಾಡ್ರಿ, ಏನ ಮಾಡ್ರಿ, ಶ್ರದ್ಧೆ ಭಕ್ತಿಯಿಂದ ಸತ್ಯತೆಯಿಂದ ಮಾಡಿದೀವಿ ಅಂದ್ರೆ 100ಕ್ಕೆ 100 ಪ್ರತಿಯೊಂದು ಬೆಳೆನೂ ಫಲ ಕೊಡ್ತಾವ್ರಿ. ಶ್ರೀಶೈಲಪ್ಪ ಮಲ್ಲಪ್ಪತ್ತಿಯಲ್ಲಿಯವರೇ, ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದ್ಸಲ ಹೇಳ್ಬಿಡ್ರಲ್ಲ. ಮೊಬೈಲ್ ನಂಬರ್ ಬಂದ್ಬಿಟ್ಟು 9665558022. ತುಂಬಾ ಸಂತೋಷ, ಇಷ್ಟೊತ್ತು ತಾವು ನಮ್ ಜೊತೆಗಿದ್ದು ಸೇಬು ಬೆಳೆಯ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು